ಜಾತಿಗಣತಿ ವರದಿ ಕುರಿತಂತೆ ಚರ್ಚೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ, 3,570 ಟನ್ ಕಟ್ಟಡ ತ್ಯಾಜ್ಯ ತೆರವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿ ಕಟ್ಟದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕತ್ತದ? ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಹೈನುಗಾರರೇ, ನಿರಂತರ ಕಳೆದ 25 ವರ್ಷಗಳಿಂದ ಉತ್ತಮ ಹೈನುಗಾರರ ಸೇವೆಯಲ್ಲಿರುವ ಅನನ್ಯ ಫೀಡ್ಸ್ ಹುಬ್ಬಳ್ಳಿ ಅವರ ಚೆಂಡೆ ಬ್ರ್ಯಾಂಡಿನ ಪಶುವಾಹಾರ ತನ್ನ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ 50 ಕೆಜಿ ಹಾಗೂ 60 ಕೆಜಿ ತೂಕದ ಚೀಲದಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಉಚಿತವಾಗಿ ನೀಡುತ್ತಿದೆ. ಯಾವುದೇ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸದೇ ತಯಾರಿಸುವ ಏಕೈಕ ಉತ್ಕೃಷ್ಟ ಪಶುವಾಹಾರ ಅನನ್ಯ ಪಶುವಾಹಾರ. ಇಂದೇ ನಿಮ್ಮ ಹತ್ತಿರದ ವಿತರಕರಿಂದ ಚೆಂಡೆ ಬ್ರ್ಯಾಂಡಿನ ಅನನ್ಯ ಪಶು ಆಹಾರವನ್ನೇ ಕೇಳಿ ಪಡೆಯಿರಿ. ವಂದೇ ಗೋಮಾತರಂ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪಾರಂಪರಿಕ ಆಹಾರದ ಮಹತ್ವ, ಈ ಕುರಿತು ಡಾಕ್ಟರ್ ವಿದ್ಯಾ ಎಂ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ವಿದ್ಯಾ ಅವರೇ ನಮಸ್ಕಾರ. ನಮಸ್ಕಾರ. ನಾವು ತಿನ್ನುವಂತಹ ಆಹಾರ ಸತ್ವಪೂರ್ಣವಾಗಿರಬೇಕು, ಜೊತೆಗೆ ನಮ್ಮ ಬಾಯಿಗೂ ಕೂಡ ಹೆಚ್ಚು ರುಚಿಕರವಾಗಿರಬೇಕು ಅಂತ ನಾವು ಆಶಿಸ್ತೀವಿ. ಬಹುಶಃ ನಮ್ಮ ಆರೋಗ್ಯವೂ ಕೂಡ ನಾವು ತಿನ್ನುವಂತಹ ಆಹಾರದ ಮೇಲೆ ಅವಲಂಬಿತವಾಗಿದೆ ಅಂತ ನನಗೆ ಅನಿಸ್ತದೆ. ಹೇಳಿ, ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವಂತಹ ಒಂದು ಜೀವನ ಕ್ರಮದಲ್ಲಿ ಈ ಒಂದು ಆಹಾರದ ಒಂದು ಮಹತ್ವ ಏನು, ಪಾರಂಪರಿಕ ವಿಧಾನದಿಂದ ಆಹಾರವನ್ನು ತಯಾರಿಸುವಂತಹ ಒಂದು ಮಹತ್ವ ಏನು, ಈ ಬಗ್ಗೆ ಹೇಳಿ. ನಮ್ಮದು ಪರಂಪರೆಯ ಸಂಸ್ಕೃತಿ. ನಮ್ಮಲ್ಲಿ ಹಲವಾರು ಪರಂಪರೆಗಳಿವೆ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಹಾಗೆಯೇ ಪಾಕಶಾಸ್ತ್ರ ಕೂಡ. ಈ ಪರಂಪರೆಗೆ ಎಲ್ಲ ತಳಹದಿ ಮೂಲವಾಗಿ ನೋಡಿದರೆ ನಮ್ಮ ವೇದಗಳೇ. ಹಾಗೆ ಈ ಪಾಕಶಾಸ್ತ್ರ ಅಥವಾ ಆಹಾರ ಶಾಸ್ತ್ರ ಏನಂತ ಕರಿತೇವೆ ನಾವೀಗ, ಪಾರಂಪರಿಕ ಪದ್ಧತಿ, ಇದೆಲ್ಲದಕ್ಕೆ ಮೂಲ ತಳಹದಿ ಆಯುರ್ವೇದ. ಹಾಗೆ ಆಯುರ್ವೇದದಲ್ಲಿ ಕೊಟ್ಟಂತಹ ತತ್ವಗಳೇನಿವೆ ಅದರ ಪ್ರಕಾರವೇ ನಮ್ಮ ಪಾರಂಪರಿಕ ಅಡುಗೆ ಪದ್ಧತಿ ಬೆಳೆದು ಬಂದಿದೆ. ಋಗ್ವೇದದ ಒಂದು ಸೂಕ್ತಿಯ ಸಾರಾಂಶ ಹೇಳುವುದಾದರೆ, ಅವರು ಆಹಾರವನ್ನು ಆತ್ಮನಿಂದ ಆರಂಭಿಸ್ತಾರೆ. ಅಂದರೆ ನಮ್ಮ ಸುಪ್ತ ಪ್ರಜ್ಞೆಯ ಕಾನ್ಷಿಯಸ್ನೆಸ್, ಆತ್ಮನಂತ ಏನು ಹೇಳ್ತೇವೆ ನಾವು, ಆತ್ಮನು ಹರಿದು ಬಂದ ದಾರಿ ಆಹಾರ. ಅಂದರೆ ಅಲ್ಲಿಂದ ಆಕಾಶ ಮತ್ತು ಈ ಪಂಚಮಹಾಭೂತಗಳು, ಆಕಾಶದಿಂದ ವಾಯು, ವಾಯು ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಅಲ್ಲಿಂದ ಮತ್ತೆ ಔಷಧ ಅಂತ ಹೇಳ್ತಾರೆ. ಔಷಧ ಅಂತ ಹೇಳುವಂಥದ್ದು ಸಸ್ಯಗಳ ಬಗ್ಗೆ. ಈ ಔಷಧಗಳ ಮೂಲಕವೇ ನಮಗೆ ಅದು ಆಹಾರ ಆಗಿ ಸಿಗ್ತದೆ. ಅಲ್ಲಿಂದ ಮನುಷ್ಯ ಮತ್ತು ಮನುಷ್ಯ ಕುಲಕ್ಕೆಲ್ಲ ಈ ಆಹಾರದ ಸಾಗುವಿಕೆಯನ್ನು ನಾವು ಕಾಣ್ಬೋದು. ಅದೇ ಮನುಷ್ಯನ ಜೀವನ ನಂತರ ಇದೇ ರೀತಿಯಲ್ಲಿ ಅದು ವಾಪಸ್ಸು ಹೋಗುವ ಕಲ್ಪನೆ. ಹಾಗೆ ಅವರದ್ದೊಂದು ಮಹಾ ಅದ್ಭುತ ಕಲ್ಪನೆಯಾಗಿತ್ತು ಆಹಾರದ ಬಗ್ಗೆ. ಮತ್ತು ಅವರ ತತ್ವಗಳೇನಂತಂದರೆ, ಈ ಎಲ್ಲ ವಸ್ತುಗಳು ಪ್ರಪಂಚದಲ್ಲಿ ಪಂಚಮಹಾಭೂತಗಳಿಂದಲೇ ಆಗಿವೆ, ಮನುಷ್ಯರು ಕೂಡ. ಹಾಗೆ ಮನುಷ್ಯರಲ್ಲಿ ಈ ಪಂಚಮಹಾಭೂತಗಳ ಪ್ರಭಾವವನ್ನು ಗುರುತಿಸಿ ಜನರನ್ನು ವಾತ, ಪಿತ್ತ, ಕಫ ಹೀಗೆ ವ್ಯಕ್ತಿಗಳನ್ನು ನಾವು ವಿಂಗಡಿಸ್ತೇವೆ. ಅದೇ ವಾಯು ಮತ್ತು ಆಕಾಶ ಜಾಸ್ತಿ ಇದ್ದವರು ವಾತ ಪ್ರಕೃತಿ ಅಂತ, ಅಂಥವರಲ್ಲಿ ಸಾಮಾನ್ಯ ವಾಯುವಿನ ಗುಣಲಕ್ಷಣಗಳನ್ನು ನೋಡಬಹುದು, ಒಂದು ರೀತಿಯ ಮೂವ್ಮೆಂಟ್ಸ್, ಅದು ಚಲನಶೀಲತೆ ಇಂಥದ್ದು. ಹಾಗೆ ಪಿತ್ತ ಪ್ರಕೃತಿಯವರಲ್ಲಿ ಸಿಟ್ಟು, ಕೋಪ, ಖಾರ ಹೀಗೆ ಅದು ಜೀರ್ಣಿಸಿಕೊಳ್ಳುವ ಶಕ್ತಿ ಎಲ್ಲವನ್ನು ಆ ರೀತಿಯ ಗುಣಗಳು. ಮತ್ತೆ ಕಫ ಪ್ರಕೃತಿಯವರಲ್ಲಿ ಅದು ಪೃಥ್ವಿ ಮತ್ತೆ ನೀರು ಅದೊಂಥರ ಸ್ಥಿರ, ಅವರು ಹೆಚ್ಚು ಸ್ಟೇಬಲ್ ಆಗಿರ್ತಾರೆ. ಹಾಗೆ ವ್ಯಕ್ತಿಯ ಬಾಹ್ಯ ಸ್ವರೂಪ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವಕ್ಕೂ ಕೂಡ ಮಹತ್ವ ಕೊಟ್ಟು ಹೀಗೆ ಗುರುತಿಸಿದ್ದಾರೆ. ಮತ್ತೆ ಇದರಲ್ಲಿ ಕಾಂಬಿನೇಷನ್ಸ್ ಅಂದ್ರೆ ವಾತ ಪಿತ್ತ ಪಿತ್ತ ಕಫ ಅಂತದೆಲ್ಲ ಇದೆ, ಅಥವಾ ಸಮ ಪ್ರಕೃತಿ ಎಲ್ಲ ಮೂರು ಈ ತ್ರಿದೋಷಗಳು ಸರಿಯಾಗಿರುವಂತವ್ರು, ಅವರು ಅತ್ಯಂತ ಆರೋಗ್ಯವಂತರಂತ ಲೆಕ್ಕ. ಹಾಗೆ ಅಂತಹವರನ್ನೆಲ್ಲ ಗುರುತಿಸಿ ಮತ್ತೆ ಈ ಪಂಚಮಹಾಭೂತಗಳದ್ದು ಎಲ್ಲ ಏರುಪೇರನ್ನ ಆಹಾರದ ಮೂಲಕ ನಾವು ನಿಯಂತ್ರಿಸಬೇಕು. ಅದು ಹೇಗೆ ಅಂದ್ರೆ, ಆಹಾರದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಗುರುತಿಸಿ ಅದರಲ್ಲಿ ಪಂಚಮಹಾಭೂತಗಳನ್ನ ನಾವು ಗುರುತಿಸಿದ್ರೆ ಮಾತ್ರ ಆ ಬ್ಯಾಲೆನ್ಸ್ ತರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನ್ ಮಾಡಿದ್ರು, ಆಹಾರಗಳಲ್ಲಿರುವ ಘಟಕಗಳನ್ನ ರಸಗಳ ರೂಪದಲ್ಲಿ ನೋಡಿದ್ರು. ಹಾಗೆ ಸಿಕ್ಕಿದ್ದು ನಮ್ಗೆ ಷಡ್ರಸಗಳು, ಅದು ಸಿಹಿ, ಹುಳಿ, ಲವಣ, ಕಟು, ಖಾರ ಇನ್ನೊಂದು ರೂಪ, ಅದರದ್ದು ಕಹಿ, ಮತ್ತೆ ಒಗರು. ಈ ಆರು ರಸಗಳಿರುವುದು ನಮ್ಮಲ್ಲಿ ಮಾತ್ರವೇ. ಇದು ಅತ್ಯಂತ ಒಂದು ಅದ್ಭುತವಾದ ಜ್ಞಾನ ಅಂತ ಹೇಳಬೇಕು. ಹಾಗೆ ಈ ಷಡ್ರಸಗಳಲ್ಲಿಯೂ ಮತ್ತೆ ಪಂಚಮಹಾಭೂತಗಳ ಪಾತ್ರವನ್ನು ಗುರುತಿಸಿದ್ದಾರೆ. ಅಂದ್ರೆ ಪೃಥ್ವಿ ಮತ್ತೆ ನೀರು ಸೇರಿ ಸಿಹಿ ಆಗುವಂಥದ್ದು. ಹೀಗೆ ಪಂಚಮಹಾಭೂತಗಳದ್ದು ರೋಲ್ ಇಲ್ಲಿಗೆ ಮುಗಿಯುವುದಿಲ್ಲ. ಮನುಷ್ಯನ ಮೇಲೂ ಅವುಗಳ ಪ್ರಭಾವ ಇದೆ, ಆಹಾರದಲ್ಲೂ ಇದೆ. ಅಷ್ಟಲ್ಲದೆ ಪ್ರಕೃತಿಯ ಎಲ್ಲದರಲ್ಲೂ ಈ ಪಂಚಮಹಾಭೂತಗಳ ಪ್ರಭಾವವನ್ನು ಗುರುತಿಸಿದ್ದು ಹೇಗೆ ಅಂದ್ರೆ ವಾತ ಪಿತ್ತ ಕಫದ ಮೂಲಕ. ಅಂದ್ರೆ ಋತುವಿನಲ್ಲಿ ಒಂದೊಂದು ಪಂಚಮಹಾಭೂತದ ರೋಲ್ ಇದ್ದ ಹಾಗೆ ಒಂದೊಂದು ರಸದ ಪ್ರಭಾವ ಇದ್ದದನ್ನು ಗುರುತಿಸಿದ್ದಾರೆ. ಮತ್ತೆ ದಿನದ ಕಾಲವನ್ನು ಸಹ ಈಗ ವಾತ ಪಿತ್ತ ಕಫ, ಬೆಳಿಗ್ಗಿನ ಹೊತ್ತು 2-6 ವಾತ, 6-10 ಕಫ, ಮತ್ತೆ ಪಿತ್ತ ಅದು ನಮ್ಗೆ ಹೆಚ್ಚು ಹಸಿವಾಗುವ ಹೊತ್ತು, ಜೀರ್ಣಕ್ಕೆ ಹೆಚ್ಚು ಅನುಕೂಲ. ಅದರ ಮತ್ತೆ ಪುನಃ ಪಿತ್ತ, ಆದ ಮೇಲೆ ಮತ್ತೆ ಪುನಃ ವಾತ, ಕಫ, ಪಿತ್ತ. ಹೀಗೆ ದಿನದ ಚರ್ಯೆಯಲ್ಲಿಯೂ ವಾತ ಪಿತ್ತ ಕಫ. ಮತ್ತೆ ನಮ್ಮ ಸ್ತ್ರೀಯರ ಋತುಚಕ್ರ ನೋಡಿದ್ರೆ ಅದರಲ್ಲೂ ವಾತ ಪಿತ್ತ ಕಫ ಗುರುತಿಸಿದ್ದಾರೆ. ಇನ್ನು ಮನುಷ್ಯನ ಬೆಳವಣಿಗೆ ಹಂತ, ಬಾಲ್ಯದಲ್ಲಿ ಹೆಚ್ಚು ಕಫದ ಪ್ರಭಾವ, ಯೌವನದಲ್ಲಿ ಪಿತ್ತದ ಪ್ರಭಾವ, ಹಾಗಾಗಿ ಸಿಟ್ಟು ಅಹಂಕಾರ ಎಲ್ಲ ಜಾಸ್ತಿ. ಮತ್ತೆ ವೃದ್ಧಾಪ್ಯದಲ್ಲಿ ನೋವುಗಳು ಜಾಸ್ತಿ, ಅದು ಮತ್ತೆ ವಾತದ ಪ್ರಭಾವ. ಹೀಗೆ ಸಾಮಾನ್ಯ ಎಲ್ಲೆಲ್ಲ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಈ ವಾತ ಪಿತ್ತ ಕಫಗಳನ್ನು ಗುರುತಿಸಿ ಅದರ ಬ್ಯಾಲೆನ್ಸಿಗೆ ನೀವು ಷಡ್ರಸಗಳನ್ನು ತಕೊಳ್ಳಿ ಅಂತ ನಮಗೆ ಸೂಚಿಸಿದ್ದು. ಹಾಗೆ ಇದರ ಬೇಸಿಸ್ ಮೇಲೆ ನಮ್ಮ ಆಹಾರ ಪದ್ಧತಿ ಬೆಳೆದು ಬಂದಿದೆ. ಹಾಗೆ ನಾವು ಮುಂದೆ ಚರ್ಚಿಸ್ಲಿಕ್ಕಿರುವ ಏನು ಮಾಡಬಾರದು ಮಾಡಬೇಕು ಇದೆಲ್ಲ ಇದೆಯೋ ಅದು ಈ ಒಂದು ಗಟ್ಟಿ ಸೂತ್ರದಲ್ಲಿ ನಿಂತಿದೆ. ಇದೇ ನಮ್ಮ ಪಾಕಶಾಸ್ತ್ರದ ವೈಶಿಷ್ಟ್ಯ ಕೂಡ. ಈಗ ನಮ್ಮ ಜೀವನ ಅಥವಾ ಒಂದು ದೈನಂದಿನ ಬದುಕು ಇನ್ನೂ ಚೆನ್ನಾಗಿ ಆಗಬೇಕು ಅಂದ್ರೆ ಈ ಪಾರಂಪರಿಕ ಒಂದು ಜ್ಞಾನವನ್ನು ಹೇಗೆ ನಾವು ಬಳಸ್ಕೊಳ್ಬೇಕು ನಮ್ಮ ಆಹಾರ ಪದ್ಧತಿಯಲ್ಲಿ? ನಾವು ಪಾರಂಪರಿಕ ಆಹಾರ ಪದ್ಧತಿಯ ಮಹತ್ವ ತಿಳಿದಂತೆಲ್ಲ ಅದರ ಬಗ್ಗೆ ಅದೊಂದು ಅದಾಗಿ ಆಕರ್ಷಿಸ್ತದೆ ನಮ್ಮನ್ನ ಮತ್ತಷ್ಟು ಮತ್ತಷ್ಟು. ಹಾಗಾಗಿ ಆಳಕ್ಕೆ ಹೋದ ಹಾಗೆ ನಮ್ಮ ದಿನಚರಿಯಲ್ಲಿ ಇರ್ಬೋದು, ಅದು ಋತುಚರಿಯಲ್ಲಿ ಇರ್ಬೋದು, ಹಾಗೆ ಪ್ರತಿಯೊಂದರಲ್ಲೂ ಇದನ್ನು ನಾವು ಬಳಸಿಕೊಳ್ಳುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಈ ಪಾರಂಪರಿಕ ಪದ್ಧತಿಯನ್ನು ನೋಡ್ತಾ ಹೋದರೆ ಪ್ರಕೃತಿ ಮತ್ತು ಮನುಷ್ಯ ಇದರ ಅತ್ಯಂತ ಗಟ್ಟಿ ಬೆಸುಗೆ ಅದು. ಹಾಗೆ ನಾವು ಪ್ರಕೃತಿಯನ್ನು ಹೇಗೆ ಹತ್ತಿರವಾಗಿಸಿ ಅದನ್ನು ಅರ್ಥ ಮಾಡಿಕೊಳ್ಬೇಕೋ ಅದೆಲ್ಲದಕ್ಕೆ ಈ ಪಾರಂಪರಿಕ ಆಹಾರ ಪದ್ಧತಿ ಸಹಾಯ ಮಾಡ್ತದೆ. ಒಂದು, ಮತ್ತು ಆಹಾರ ಔಷಧವೂ ಹೌದು, ಇದು ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿಯೇ ಹೇಳುವಂಥದ್ದು. ಅದು ಔಷಧ ರೂಪದಲ್ಲಿ ನಾವು ಹೇಗೆ ಸೇವನೆ ಮಾಡಬೇಕು, ಬೇರೆ ಔಷಧ ಬೇಡ. ಹಾಗೆ ಏನು ಏರುಪೇರಾದ್ರೂ ಅದರ ಮೂಲಕವೇ ನಾವು ಸರಿಪಡಿಸಿಕೊಳ್ಳಿಕ್ಕೆ ಆಗುವಂತ ಆಹಾರದ ನಿಯಂತ್ರಣದ ಮೂಲಕ ದೇಹದ ಏರುಪೇರನ್ನು ಕೂಡ ಹತೋಟಿ ಮಾಡಬಹುದು. ಮುಖ್ಯವಾಗಿ ಕಾಯಿಲೆಗೆ ಆಯುರ್ವೇದ ಗುರುತಿಸುವುದು ಆಹಾರ, ವಿಹಾರ ಮತ್ತು ವಿಚಾರ ಅಂತ. ವಿಚಾರ ಮನಸ್ಸಿಗೆ ಸಂಬಂಧಪಟ್ಟದ್ದು, ವಿಹಾರ ನಾವು ಮಾಡುವಂತಹ ದಿನದ ಕ್ರಿಯೆಗಳು. ಆದರೆ ಮುಖ್ಯವಾಗಿ ಅವರು ಕೊಟ್ಟಿರುವುದು ಆಹಾರಕ್ಕೆ. ಹಾಗಾಗಿ ಆಹಾರದ ಮೂಲಕವೇ ನಮ್ಮನ್ನು ನಾವು ಸಂಪೂರ್ಣ ನಿಯಂತ್ರಿಸಿಕೊಳ್ಬಹುದು. ಮತ್ತೆ ಪ್ರಾದೇಶಿಕತೆಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ. ನಿಮ್ಗೆ ಯಾವುದು ಸೀಸನಲ್, ಆಯಾಯ ಸಂದರ್ಭಕ್ಕೆ ಸರಿಯಾಗಿ ಏನು ಪ್ರಕೃತಿ ಕೊಡ್ತದೋ, ಸ್ಥಳೀಯವಾಗಿ ಏನು ಸಿಗ್ತದೋ ಅದುವೇ ನಮ್ಗೆ ಔಷಧವಾಗಿಯೂ ಇರ್ತದೆ, ಅದೇ ನಮ್ಮ ಬೆಳವಣಿಗೆಗೂ ಸಾಕು. ಮತ್ತೆ ಅದು ನಮ್ಮ ಪ್ರಕೃತಿಗೆ, ನಮ್ಮ ನಮ್ಮ ದೇಹ ಪ್ರಕೃತಿಗೆ, ಪ್ರತಿಯೊಬ್ಬರಿಗೂ ಬೇಕಾದದ್ದು ಆ ಒಂದು ಸಂದರ್ಭದಲ್ಲಿ ಸಿಗ್ತದೆ, ಆಯಾಯ ಮಾಸದಲ್ಲಿಯೋ ಕಾಲದಲ್ಲಿಯೋ ನಮ್ಗೆ ಸಿಕ್ಕುವಂಥದ್ದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದು ಒಂಥರ ದೇಶ, ಕಾಲ ಮತ್ತೆ ವ್ಯಕ್ತಿಯ ಗುಣ ದೋಷ, ಪ್ರಾದೇಶಿಕತೆ, ಇದು ಎಲ್ಲವನ್ನು ಸೇರಿಸಿ ಒಂದು ಸಮಗ್ರವಾಗಿ ನಮ್ಮದು ಆಹಾರ ಪದ್ಧತಿ ಬೆಳೆದು ಬಂದಿದೆ. ನಾವೀಗ ಅದನ್ನ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದಷ್ಟೇ ಬೇಕಿರುವುದು. ಮತ್ತೆ ಅದು ತುಂಬಾ ದೊಡ್ಡ ಸಾವರಿನ ಕೆಲಸ ಅಲ್ಲ, ಆಸಕ್ತಿ ಬೇಕಷ್ಟೇ. ಈ ಪಾರಂಪರಿಕ ಒಂದು ಆಹಾರ ಪದ್ಧತಿ ಅಥವಾ ಒಂದು ಸ್ಥಳೀಯತೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ರಿ. ಆದರೆ ಈ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ನೋಡಿದ್ರೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಎಲ್ಲೋ ಬೆಳೆದಿರುವಂತಹ ಆ್ಯಪಲ್, ಪಿಯರ್, ಏನೇನೋ ಒಂದು ಹಣ್ಣುಗಳು ಇಲ್ಲಿಗೆ ಬರ್ತವೆ, ಆಮೇಲೆ ಆಫ್ ಸೀಸನ್ ಅಂತ ಹೇಳ್ತೀವಿ. ಯಾವ ಕಾಲದಲ್ಲಿ ನಾವು ಹಣ್ಣುಗಳನ್ನು ತಿನ್ನಬೇಕು ಆ ಕಾಲದಲ್ಲಿ ತಿನ್ನುವುದಿಲ್ಲ, ಇನ್ಯಾವಾಗಲೂ ತಿನ್ನುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಅದನ್ನು ಸಂಸ್ಕರಣೆ ಮಾಡಿ ತಿಂತೀವಿ. ಇದರಿಂದಾಗಿ ಯಾವ ರೀತಿಯ ಒಂದು ದೈಹಿಕ ಏರುಪೇರು ಆಗ್ತದೆ ಅಂತ ಅಂದರೆ, ನಾವು ಒಂದು ಗಮನದಲ್ಲಿ ಇಡಬೇಕಂದ್ರೆ ಈ ನಮ್ಮ ಪರಂಪರೆಯಿಂದ ಬಂದ ಆಹಾರ ಪದ್ಧತಿಯಲ್ಲಿ ವೈದ್ಯರೇ ಪಾಕಶಾಸ್ತ್ರ ಪ್ರವೀಣರು, ಅವರೇ ಅದರ ರೆಸಿಪಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ನಾವೀಗ ಅದನ್ನೆಲ್ಲ ಬದಿಗಿಟ್ಟು ಈಗಿನ ವಿಜ್ಞಾನ ಏನು ಹೇಳ್ತದೆ ಅಂತ ನೋಡಿದರೆ, ಈಗಿನ ವಿಜ್ಞಾನದಲ್ಲಿ ಆಹಾರವನ್ನು ಹೆಚ್ಚು ರಾಸಾಯನಿಕ ಘಟಕಗಳಾಗಿ ನೋಡುವ ಪದ್ಧತಿ ಬೆಳೆದು ಬಂದಿದೆ. ಅಂದರೆ ಆಹಾರವನ್ನು ಅದರ ಪ್ರೋಟೀನ್ ಅಂಶ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಅದಕ್ಕೆ ಏನೇನು ಬೇಕು, ವಿಟಮಿನ್ಸ್ ಎಷ್ಟು ಬೇಕು, ಖನಿಜ ಮತ್ತು ಫೈಟೋಕೆಮಿಕಲ್ಸ್ ಇಂಥದ್ದು ಸುಮಾರು ಈಗ ನಮಗೆ ಹೊಸ್ತು ಸಿಗ್ತಾ ಇದೆ. ಅದರಲ್ಲಿ ಒಂದು ಕೋಷ್ಟಕದ ಹಾಗೆ ಈ ಕೋಷ್ಟಕಗಳೆಲ್ಲ ಏನಾಗ್ತವೆ ಅಂದರೆ, ಒಂದು ಒಬ್ಬ ವ್ಯಕ್ತಿಯ ಅವನ ನೀಡ್ ಅಂದ್ರೆ ಅವರಿಗೆ ಎಷ್ಟು ಅಗತ್ಯ ಇದೆ, ಅವರ ದೈಹಿಕ ಶ್ರಮ ಇರ್ಬೋದು, ಮಾನಸಿಕ ಶ್ರಮ ಇರ್ಬೋದು, ಅಥವಾ ಅವರ ಪ್ರಕೃತಿ ಇರ್ಬೋದು, ಅದಕ್ಕೆ ಸರಿಯಾಗಿ ಅದು ಹೊಂದಿಕೆ ಆಗ್ಲೇಬೇಕಂತಿಲ್ಲ. ಕೆಲವು ಸರ್ತಿ ಹೊಂದಿಕೆ ಆಗ್ಬೋದು, ಕೆಲವು ಸರ್ತಿ ಹೊಂದಿಕೆ ಆಗದೇ ಇರ್ಬೋದು. ಮತ್ತೆ ಮುಖ್ಯವಾಗಿ ಅದನ್ನು ಹೇಗೆ ನಾವು ಎಲ್ಲಿ ಎಷ್ಟು ಹೇಗೆ ಸೇವಿಸಬೇಕು ಅನ್ನುವಂಥದ್ರ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗೆ ಇದರಲ್ಲಿ ಹೆಚ್ಚಾಗಿ ಗಮನಿಸುವಂಥದ್ದು, ನಾವು ವಿದೇಶಿಯರನ್ನೇ ಎಲ್ಲ ದೃಷ್ಟಿಕೋನದಲ್ಲೂ ನಾವು ಅನುಕರಿಸಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಮೇಲಾಗಿರುವ ಹಲವಾರು ರಾಜಕೀಯ ಸ್ಥಿತ್ಯಂತರಗಳಿರ್ಬೋದು, ಅಂತೂ ಆ ಒಂದು ಮನೋಭಾವ ನಮಗೆ ಬಂದದ್ರಿಂದ ಅಲ್ಲಿಯ ದೇಶ ಕಾಲ ಬೇರೆ. ಏನಂದ್ರೆ ಅವರು ಹೆಚ್ಚು ಚಳಿ ಪ್ರದೇಶದಲ್ಲಿರುವವರು, ಹಾಗಾಗಿ ಆ ಹವಾಮಾನಕ್ಕೆ ಹೊಂದಿಕೆಯಾಗಿ ಬೆಳೆದಂತಹ ತರಕಾರಿಗಳು ಹಣ್ಣುಗಳು ನಮ್ಮ ಈ ಉಷ್ಣ ಪ್ರದೇಶಕ್ಕೆ ಇಲ್ಲಿಯ ಒಂದು ವಾತಾವರಣಕ್ಕೆ ಅದು ಸೂಕ್ತ ಆಗುವುದಿಲ್ಲ, ಮಾತ್ರ ಅಲ್ಲ ನಾವು ಕಾಯಿಲೆಗೆ ಒಳಗಾಗ್ಬೋದು. ಹಾಗೆ ಈ ಒಂದು ವ್ಯತ್ಯಾಸವನ್ನ ಈಗ ನಾವು ಗುರುತಿಸಬೇಕಾಗಿದೆ. ಯಾಕೆಂದ್ರೆ ಈಗ ಗ್ಲೋಬಲೈಸೇಷನ್ ಆಗಿ ಎಲ್ರಿಗೂ ಸಿಗ್ತಾ ಇದೆ, ಎಲ್ಲಾ ವಸ್ತುಗಳು ಯಾವ ಕಾಲಕ್ಕೂ ಸಿಗ್ತಾ ಇವೆ, ಹಾಗಾಗಿ ಯಾವುದು ಈ ಋತುವಿನ ಹಣ್ಣು ಹಂಪಲು ಹೌದು ಅಗತ್ಯ, ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತೆ ಆ ಕಾಲಕ್ಕೆ ಯಾವುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅದು ಆ ಋತುವಿನದ್ದಾಗಿರ್ತದೆ, ಇದು ಒಂದು ಸೂಚನೆ ಅಷ್ಟೇ, ಅದನ್ನು ಹೆಚ್ಚು ಬಳಸುವುದು ಒಳ್ಳೆಯದು. ಈಗ ಪಾರಂಪರಿಕ ಆಹಾರ ತಯಾರಿಸುವಂತಹ ವಿಧಾನಕ್ಕೂ ನಾವು ಈಗ ಅಳವಡಿಸಿರುವಂತಹ ಏನು ಸಂಸ್ಕರಿಸಿದ ಆಹಾರ ಆಗ್ಬೋದು ಅಥವಾ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನ ಅಂತ ಹೇಳ್ತೀವಿ ಅವುಗಳನ್ನಾಗ್ಬೋದು, ಇದನ್ನು ಬಳಕೆ ಮಾಡೋದ್ರಿಂದ ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ? ಈಗ ಇತ್ತೀಚೆಗೆ ಇನ್ನೊಂದು 30 ವರ್ಷಗಳಿಂದ ಅಂತ ಹೇಳ್ಬೋದು ನಾವು ಅತ್ಯಂತ ವೇಗವಾಗಿ ಬದಲಾವಣೆಗೆ ಒಳಗಾಗಿದ್ದೇವೆ. ಅದು ಬೆಳವಣಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬದಲಾವಣೆಗೆ ಒಳಗಾಗಿದ್ದೇವೆ. ಇದರಲ್ಲಿ ಆಹಾರ ಪದ್ಧತಿಯಂತೂ ನಮಗೆ ನಂಬಲಿಕ್ಕೆ ಆಗದಷ್ಟು, ಯಾವುದನ್ನು ನಾವು ತಾಜಾ ಮತ್ತೆ ಆವಾಗಿಂದ ಆವಾಗಲೇ ತಯಾರಿಸಿದ್ದು ಅದನ್ನು ಮಾತ್ರವೇ ಊಟ ಮಾಡ್ತಾ ಇದ್ದ ಕಾಲಕ್ಕೂ ಎಷ್ಟೋ ತಿಂಗಳುಗಳ ಹಿಂದೆ ಮಾಡಿ ಪ್ಯಾಕ್ ಮಾಡಿ ಇಟ್ಟದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವೀಗ ಈ ಆಹಾರದ ಒಂದು ದಾಳಿಗೆ ಒಳಗಾಗಿದ್ದೇವೆ. ಇದರಲ್ಲಿ ಪ್ರೋಸೆಸ್ಡ್, ಪ್ಯಾಕ್ಡ್, ಫ್ರೋಸ್ಡ್ ಏನೇನೋ ರೀತಿಯ ಆಹಾರಗಳಿವೆ. ಅದರಲ್ಲಿ ಜಾಸ್ತಿ ಸಾಮಾನ್ಯ ನೋಡ್ಲಿಕ್ಕೆ ಹೋದ್ರೆ 100ಕ್ಕೆ 100 ಜಂಕ್ ಫುಡ್ಗಳೇ. ಈ ಜಂಕ್ ಫುಡ್ ಅಂದ್ರೆ ಅದು ನಮ್ಗೆ ಯಾವುದೇ ರೀತಿಯ ಉಪಯೋಗಕ್ಕೆ ಬರುವಂತದ್ದಲ್ಲ, ಬರೇ ಬೊಜ್ಜಿಗೆ ಕಾರಣ ಆಗುವಂಥದ್ದು. ಅದರಲ್ಲಿ ಪಿಜ್ಜಾ, ಬ್ರೆಡ್, ಬೇಕರಿಯ ಅಷ್ಟು ಐಟಮ್ಗಳು, ಮತ್ತೆ ಪ್ಯಾಕ್ಡ್ ಜ್ಯೂಸ್ಗಳು, ಮತ್ತೆ ಮನೆಯಲ್ಲಿ ಅಡಿಗೆಗೆ ತರುವಂತದ್ದು ಪುಡಿಗಳು, ಅದು ಯಾವುದೇ ರೀತಿಯ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳು ಅದರಲ್ಲಿ ಇರುವುದಿಲ್ಲ. ಮತ್ತೆ ರಾಸಾಯನಿಕಕ್ಕೆ ಒಗ್ಗಿಸಿ ತಯಾರು ಮಾಡಿದ ಬಿಳಿ ಅಕ್ಕಿ ವಿಷಗಳು, ಬಿಳಿ ಅಕ್ಕಿಯಿಂದ ಹಿಡಿದು ಮೈದಾ ಇರ್ಬೋದು, ವನಸ್ಪತಿ ಇರ್ಬೋದು, ಸಕ್ಕರೆ ಇರ್ಬೋದು, ಇಂಥವು ಇದೆಲ್ಲವೂ ಈ ಜಂಕ್ ಫುಡ್ಡಿನ ಕೆಳಗೆ ಬರ್ತವೆ. ಆ ಒಂದು ತಲೆಬರದ ಅಡಿಯಲ್ಲೇ ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಈ ಇಷ್ಟು ಆಹಾರ ವಸ್ತುಗಳು ದೇಹಕ್ಕೆ ಹಲವಾರು ರೀತಿಯ ದುಷ್ಪರಿಣಾಮ. ಒಂದು ಈಗ ಹೇಳಿದಾಗ ಎಂಟಿ ಕ್ಯಾಲೋರಿ, ಅದರಿಂದಾಗಿ ನಮಗೆ ಯಾವುದೇ ರೀತಿಯ ಒಂದು ಉಪಯೋಗಕ್ಕೆ ಬರುವ ಶಕ್ತಿ ಇಲ್ಲ, ದೇಹವನ್ನು ಗಟ್ಟಿ ಮಾಡುವಂತಹ ಧಾತುಗಳು ಯಾವುದೂ ಇಲ್ಲ, ಕೊಡುವುದಿಲ್ಲ ಅದು. ಮತ್ತು ಬೊಜ್ಜು ಕೊಡ್ತದೆ ಅಷ್ಟೇ, ಅದು ಯಾವುದೇ ರೀತಿ ಆ ಬೊಜ್ಜನ್ನು ಕರಗಿಸ್ಲಿಕ್ಕೂ ಮತ್ತು ಕಷ್ಟ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದು ಹಾರ್ಮೋನ್ ತೊಂದರೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಹೃದ್ರೋಗ ಇರ್ಬೋದು, ಈಗಿನ ಹೊಸ ಹೊಸ ನಾವು ನೋಡುವಂತಹ ಎಲ್ಲ ಕಾಯಿಲೆಗಳು ಮೂಲ ಕಾರಣ ಈ ಜಂಕ್ ಫುಡ್. ಮತ್ತೆ ಅದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆವರೆಗೂ ಹೋಗ್ಬೋದು. ಅದು ಮಾತ್ರವೇ ಕಾರಣ ಅಂತಲ್ಲ, ಆದರೆ ದೊಡ್ಡ ಮಟ್ಟಿನ ಕಾರಣ ಈ ಜಂಕ್ ಫುಡ್ ಮತ್ತೆ ಅದರಲ್ಲಿರುವಂತಹ ರಾಸಾಯನಿಕಗಳು. ಹೌದು ಹೌದು, ಸಾಕಷ್ಟು ದುಷ್ಪರಿಣಾಮ ಈ ಜಂಕ್ ಫುಡ್ನಲ್ಲಿ ಇದೆ ಎನ್ನುವಂತಹ ಒಂದು ಮಾತಿನ ಹಿನ್ನೆಲೆಯಲ್ಲಿ ಪಾರಂಪರಿಕ ಆಹಾರವನ್ನು ತಯಾರಿಸುವಂತಹ ವಿಧಾನ ಮತ್ತು ಅದನ್ನು ಬಳಕೆ ಮಾಡುವಂತಹದ್ದು ಏನು ಋತುಚರ್ಯಕ್ಕೆ ಪೂರಕವಾಗಿ ಹೇಗೆ ಮಾಡಬಹುದು ಅಂತ ನಾವೀಗ ಪಾರಂಪರಿಕ ಅಂತ ಹೇಳುವಾಗ ಸ್ವಲ್ಪ ದೃಷ್ಟಿಕೋನವನ್ನು ವಿಸ್ತರಿಸಬೇಕು. ಅಂದರೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಎಂಥ ಆಹಾರ ಸೇವಿಸಬೇಕಂದ್ರೆ ವಾಗ್ಭಟ ಋಷಿ ಹೇಳಿದ್ದು ಅಂತ ಹೇಳ್ತಾರೆ, ಅದರಲ್ಲಿ ಸ್ನಿಗ್ಧತೆ ಇರಬೇಕು ಆಹಾರದಲ್ಲಿ. ಸ್ನಿಗ್ಧತೆ ಅಂದರೆ ಪಸೆ ಇರುವಂಥದ್ದು, ಬರೇ ಒಣ ಆಹಾರ ಆಗಿರಬಾರ್ದು, ಮತ್ತು ಅದು ಉಷ್ಣ ಇರಬೇಕು, ಅಂದರೆ ಅದು ಬಿಸಿ ಇರಬೇಕು ಅಂತ ಹೇಳುವಾಗ ಫ್ರಿಜ್ಜಿನ ಅಷ್ಟು ಆಹಾರಗಳು ಪಾರಂಪರಿಕ ಅಲ್ಲ ಅಂತ ಆಯಿತು. ಮತ್ತು ಲಘುವಾಗಿರಬೇಕು, ಅಂದರೆ ಜೀರ್ಣಕ್ಕೆ ಸುಲಭವಾಗಿರಬೇಕು. ನಾವು ಇದನ್ನು ನೋಡಿದರೆ ನಮಗೆ ಯಾವುದು ಪಾರಂಪರಿಕ ಆಹಾರ ಅಂತ ಗೊತ್ತಾಗ್ತದೆ. ಇದು ಮೂರು ಅಂಶವನ್ನು ಹೊಂದಿರದೇ ಇದ್ದರೆ ಅದರಲ್ಲಿ ನಾವು ಎಲ್ಲಿಯೋ ಪರಂಪರೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಆಧುನಿಕತೆಯ ಲೇಪನ ಇದೆ ಅಂತ ಅರ್ಥ. ಹಾಗಾಗಿ ಈ ಮೂರು ವಿಷಯ ಇಟ್ಕೊಂಡು ನಾವು ಗುರುತಿಸಬೇಕು. ಅದು ಸ್ನಿಗ್ಧ ಅಂದ್ರೆ ಈಗಿನ ಪ್ಯಾಕ್ಡ್ ಯಾವುದು ಸ್ನಿಗ್ಧ ಅಲ್ಲ, ಅದೆಲ್ಲವೂ ಒಣವೇ ಅದಲ್ಲ. ಮತ್ತೆ ಅದು ಉಷ್ಣ ಅಂದ್ರೆ ತಂಪು ಪಾನೀಯಗಳು, ತಂಪು ಐಸ್ ಕ್ರೀಮ್ ಯಾವುದು ಪಾರಂಪರಿಕ ಆಹಾರ ಇದರೊಳಗೆ ಬರುವುದಿಲ್ಲ. ಮತ್ತೆ ಜೀರ್ಣಕ್ಕೆ ಸುಲಭವಾಗಿರ್ಬೇಕು, ಇದು ಅತ್ಯಂತ ಮುಖ್ಯ. ನಾವೀಗ ಉಪಯೋಗಿಸುವ ಹೆಚ್ಚಿನದು ಜೀರ್ಣಕ್ಕೆ ತುಂಬಾ ಕಷ್ಟ. ಈ ಜೀರ್ಣ ಕಷ್ಟ ಆದ ಕೂಡಲೇ ಆಹಾರ ಸಂಪೂರ್ಣವಾಗಿ ದೇಹದಿಂದ ವಿಸರ್ಜನೆ ಆಗದೆ ಅದು ಒಂದು ರೀತಿಯ ಟಾಕ್ಸಿನ್ಸ್ ಅಂತ ಹೇಳ್ಬೋದು, ಆಮ ಅಂತ ಹೇಳ್ತಾರೆ ನಾವೀಗ ಆಡು ಭಾಷೆಯಲ್ಲಿ ಟಾಕ್ಸಿನ್ಸ್ ಅಂತ ಹೇಳ್ತೇವೆ. ಇದರ ಶೇಖರಣೆ ಎಲ್ಲಾ ಕಾಯಿಲೆಗೂ ಮೂಲ ಅಂತ ಹೇಳ್ತಾರೆ. ಹಾಗೆ ಈಗಿನ ಹೆಚ್ಚಿನ ಆಹಾರವು ನಾವು ಈ ಒಂದು ಆಮ ಅಥವಾ ಟಾಕ್ಸಿನ್ಸಿಗೆ ಹೆಚ್ಚು ತುಂಬುವ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಪಾರಂಪರಿಕ ಪದ್ಧತಿ ಹೇಗಿತ್ತು ಅಂತ ಹೇಳಿದರೆ, ನಾವೀಗ ಬಳಕೆ ಮಾಡುವಂಥ ಅಕ್ಕಿ, ಗೋಧಿ ಇಂಥವುಗಳೇ, ಮತ್ತು ಸ್ವಲ್ಪ ಈಗ ಪ್ರಚಾರಕ್ಕೆ ಬಂದಿರುವ ಸಿರಿಧಾನ್ಯಗಳು ಇಂಥದ್ದು, ವೈವಿಧ್ಯತೆ ಇತ್ತು. ಒಂದೇ ರೀತಿಯ ಆಹಾರ ಅಲ್ಲ, ಎಲ್ಲವನ್ನು ಬಳಸ್ತಾ ಇದ್ರು. ಮತ್ತು ಅಡಿಗೆ ಮಾಡುವ ಕ್ರಮದಲ್ಲಿ ಕೆಲವು ಈಗ ನಾವು ಅನುಕೂಲಕ್ಕೋಸ್ಕರ ಮತ್ತು ಸಮಯ ಉಳಿತಾಯಕ್ಕೆ ಅಂತ ಅಂದ್ಕೊಂಡು ಕೆಲವು ಹೊಸ ಹೊಸ ಪರಿಕರಗಳನ್ನೆಲ್ಲ ತಂದಿದ್ದೇವೆ. ಪಾರಂಪರಿಕ ಪದ್ಧತಿ ಇದನ್ನು ಹೇಳುವುದಿಲ್ಲ. ಅದರಲ್ಲಿ ಹೇಳುವುದು ಅಡಿಗೆ ಮಾಡುವಾಗ ಸೂರ್ಯನ ಬಿಸಿಲು ಮತ್ತು ಗಾಳಿ ಪವನದ ಸ್ಪರ್ಶ ಇರಲೇಬೇಕು ಅಂತ. ಪ್ರೆಷರ್ ಕುಕ್ಕರಲ್ಲಿ ಇದು ಬರುವುದಿಲ್ಲ. ಅಲ್ಲಿ ಅಕ್ಕಿ ಅರಳುವುದಿಲ್ಲ, ಅದೊಂದು ರೀತಿಯ ಒತ್ತಡದಲ್ಲಿ ಅದು ಮೆತ್ತಗಾಗ್ತದೆ ಅಷ್ಟೇ. ಈ ಮೆತ್ತಗಾಗುವಿಕೆಯೇ ಬೇಯುವುದಲ್ಲ, ಇದು ನಮಗೀಗ ಅಂದ್ಕೊಳ್ಳೋದು ಅಷ್ಟೇ, ಪ್ರೆಷರ್ ಕುಕ್ಕರಲ್ಲಿ ಬೇಗ ಆಗ್ತದೆ ಅಂತ. ಇದೇ ಅಕ್ಕಿಯನ್ನು ಸಾಕಷ್ಟು ಸಮಯ ಕಾಲ ನೀರಲ್ಲಿ ನೆನೆಸಿ ಅದೇ ನೀರನ್ನು ಮತ್ತೆ ಕುದಿಸೋದು, ಆ ಕುದಿತಾ ಇರುವ ನೀರಿಗೆ ಅಕ್ಕಿಯನ್ನು ಹಾಕಿ ಬೇಯಿಸಿದರೆ ಅದು ಪಾರಂಪರಿಕ ಪರಿಕರಗಳನ್ನೇ, ಮಣ್ಣಿನ ಪಾತ್ರೆ ಇರ್ಬೋದು ಅಥವಾ ಕಬ್ಬಿಣ ಅಥವಾ ಕಲಾಯಿ ಹಾಕಿದ ತಾಮ್ರದ್ದು ಇಂಥ ಪಾತ್ರೆಗಳೇ ಬಹಳ ಬೇಗ ಬೇಯ್ತದೆ. ಸರಿ, ನೀವು ಪರೀಕ್ಷೆ ಮಾಡಿ ನೋಡಿದರೆ ಒಂದು 5 ನಿಮಿಷ ಉಳಿಸ್ಬೋದು ಅಷ್ಟೇ. ಈ ಪ್ರೆಷರ್ ಕುಕ್ಕರ್ನ ಮುಚ್ಚಳ ತೆಗೆಯಲಿಕ್ಕೆ ಎಷ್ಟೊತ್ತು ಕಾಯಬೇಕು ಅಷ್ಟೊತ್ತಲ್ಲಿ ಬೇಯ್ತದೆ, ಅದು ಕೆಂಪಕ್ಕಿ ಅಂತೂ ಬಹಳ ಬೇಗ ಬೇಯ್ತದೆ. ಹಾಗೆ ಬೇಳೆಗಳನ್ನು ಹೀಗೆ ಸ್ವಲ್ಪ ಪ್ಲಾನಿಂಗ್ ಬೇಕಷ್ಟೇ, ಮುಂಚಿನ ದಿನವೇ ಏನು ಮಾಡಬೇಕು ನಾಳೆಗೆ ಅಂತ ಯೋಚನೆ ಮಾಡಿ ಇದನ್ನು ನೆನೆಸಿ ಉಪಯೋಗಿಸುವಂಥದ್ದು. ಇದು ಅಕ್ಕಿ ಬೇಳೆಗಳ ವಿಷಯಕ್ಕಾದರೆ. ಮತ್ತು ಚಪಾತಿ ಹೆಚ್ಚಿನವರು ಉಪಯೋಗಿಸ್ತಾರೆ, ಗೋಧಿ ಹುಡಿ ಇಂಥದ್ದು. ಅದರಲ್ಲಿ ಅದನ್ನು ಒಂದು 4 ಗಂಟೆ ಹಿಟ್ಟು ಕಲಸಿ ಇಡಬೇಕು, ಮತ್ತು ಸ್ವಲ್ಪ ಬಿಸಿನೀರು ಉಪಯೋಗಿಸ್ಕೊಳ್ಳೋದು. ಮತ್ತು ಕೆಲವರಿಗೆ ಗ್ಲೂಟೆನ್ ಅಲರ್ಜಿ ಅಂತ ಹೇಳ್ತಾರೆ. ಈ ಸಾಮಾನ್ಯವಾಗಿ ಆಧುನಿಕ ವಿಜ್ಞಾನ ಯಾವುದನ್ನು ಅಲರ್ಜಿ ಇಂಟಾಲರೆನ್ಸ್ ಅಂತೆಲ್ಲ ಹೇಳ್ತದೋ, ದೇಹಕ್ಕೆ ಒಗ್ಗಿ ಬರುವುದಿಲ್ಲ ಅಂತ, ಅದು ಹೆಚ್ಚಾಗಿ ಅಡುಗೆ ಮಾಡುವ ಕ್ರಮದಲ್ಲಿರುವ ತಪ್ಪುಗಳಿಂದ ಆಗಿರ್ತದೆ. ಅದು ಆಯುರ್ವೇದ ಗುರುತಿಸಿದೆ, ಹೀಗೀಗಿನ ತಪ್ಪುಗಳನ್ನು ನೀವು ಮಾಡಿದರೆ ಅದು ದೇಹಕ್ಕೆ ಒಗ್ಗಿ ಬರುವುದಿಲ್ಲ, ವಿಷಕಾರಿ ಆಗ್ತದೆ, ಚರ್ಮದ ಕಾಯಿಲೆ, ತುರಿಸುವಿಕೆ ಇಂಥದಕ್ಕೆ ಕಾರಣ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದೇ ಈ ಗೋಧಿ ಹುಡಿಯ ವಿಷಯಕ್ಕೆ ಬಂದರೆ ಅದರಲ್ಲಿ ಒಂದು ಮೋಹನ ಅಂತ ಒಂದು ವಿಧಾನ ಇದೆ. ಅದಂದರೆ ಗೋಧಿ ಹುಡಿಯ ಚಪಾತಿ ಕಲಸುವಾಗ ಅದರ ಮಧ್ಯದಲ್ಲಿ ಒಂದು ಹೊಂಡದ ಹಾಗೆ ಮಾಡಿ ಅದಕ್ಕೆ ಬಿಸಿ ತುಪ್ಪವನ್ನು ಹೊಯ್ಯುದು. ತುಪ್ಪಕ್ಕಂತೂ ಬಹಳ ಬಹಳ ಮಹತ್ವ ಕೊಟ್ಟಿದ್ದಾರೆ. ಈ ತುಪ್ಪ ಹೊಯ್ದ ಕೂಡಲೇ ಆ ಗೋಧಿಯಿಂದ ಆಗುವಂತಹ ಏನು ದುಷ್ಪರಿಣಾಮ ಇದೆ ಅದು ಅದನ್ನು ಒಂದು ರೀತಿಯಲ್ಲಿ ಮೋಸ ಮಾಡಿದಾಗ ಆ ಹುಡಿಗೆ ಅದು ತುಪ್ಪದೊಟ್ಟಿಗೆ ಸೇರಿದ ಕೂಡಲೇ ಮತ್ತೆ ಅದು ಅಲರ್ಜಿಕಾರಕ ಆಗುದಿಲ್ಲ. ಹಾಗೆ ಗ್ಲುಟನ್ ಅಲರ್ಜಿಯನ್ನು ತಪ್ಪಿಸಬಹುದು ಅಂತ ಹೇಳ್ತಾರೆ ತಜ್ಞರು. ಹಾಗೆ ಆ ಮೂಲಕ ಹಿಟ್ಟನ್ನು ಕಲಸಿದ್ರೆ ಅಂದ್ರೆ ತುಪ್ಪದಲ್ಲಿ ಅದನ್ನೆಲ್ಲ ಹುಡಿಯನ್ನು ಕಲಸಿಕೊಂಡು ಮತ್ತೆ ಅದಕ್ಕೆ ಬಿಸಿನೀರು ಹಾಕಿ ಹೊಯ್ದು 4 ಗಂಟೆಗಳ ನಂತರ ರೊಟ್ಟಿ ಮಾಡುವಂಥದ್ದು. ಹೀಗೆ ಕೆಲವು ಹಳೆ ಕ್ರಮಗಳಿವೆ. ಈ ಮೂಲಕ ಮಾಡಿದರೆ ಸಾಮಾನ್ಯವಾಗಿ ಯಾವ ಆಹಾರವು ಒಗ್ಗುವುದಿಲ್ಲ ಅಂತ ಆಗುವುದಿಲ್ಲ. ಇದು ಅಕ್ಕಿ, ಗೋಧಿ ಇವುಗಳ ವಿಷಯ ಆಯಿತು. ಮತ್ತೆ ನಾನು ಹೇಳಿದಾಗೆ ವೈವಿಧ್ಯವಾಗಿ ಎಲ್ಲ ಧಾನ್ಯಗಳನ್ನು ಉಪಯೋಗಿಸುವಂಥದ್ದು. ಬಹುಶಃ ಈಗ ಋತುವಿಗೆ ಪೂರಕವಾಗಿ ಆಹಾರವನ್ನು ತಯಾರು ಮಾಡಬೇಕು ಎಂದು ಹೇಳುವಾಗ ನಾವು ಹೇಳುವಂಥದ್ದು ಮಳೆಗಾಲ, ಚಳಿಗಾಲ, ಹೆಚ್ಚು ಚಳಿ ಇರುವಂಥ ಒಂದು ಸಮಯದಲ್ಲಿ ಹೆಚ್ಚು ಉಪ್ಪಿನಕಾಯಿ ಅಥವಾ ಖಾರದ್ದನ್ನು ತಿನ್ನುವಂಥದ್ದಾಗ್ಬೋದು, ಅಥವಾ ಬೇಸಿಗೆಯಲ್ಲಿ ತಂಬುಳಿ ತಂಪು ಮಾಡುವಂಥದ್ದು. ಅಂದ್ರೆ ಚಳಿಗಾಲದಲ್ಲಿ ಹಸಿವೆ ಜಾಸ್ತಿ ಮತ್ತೆ ಆಗ ಜೀರ್ಣ ಶಕ್ತಿಯೂ ಚೆನ್ನಾಗಿರ್ತದೆ. ಅಂತ ಕಾಲದಲ್ಲಿ ಆಗ ಹಬ್ಬಗಳು ಬರೋದು ಜಾಸ್ತಿ. ಈ ಹಬ್ಬಗಳನ್ನೆಲ್ಲ ಕರೆಕ್ಟ್ ಆಯಾಯ ಋತುವಲ್ಲಿ, ಮತ್ತೆ ನಮ್ಗೆ ಸಂಕೇತ ಕೂಡ ಆ ಹಬ್ಬಕ್ಕೆ, ಈಗ ಸಂಕ್ರಾಂತಿಗೆ ಎಳ್ಳು ಅಂತ ಹೇಳಿದ್ರೆ ಆವಾಗ ಎಣ್ಣೆ ಅಂಶ ಬೇಕು, ಚಳಿ ಜೋರು ಇರ್ತದೆ, ಜೀರ್ಣಕ್ರಿಯೆಗೆ ಅದು ಅಗತ್ಯ, ದೇಹಕ್ಕದ ಅಗತ್ಯ ಇದೆ. ಮತ್ತೆ ಯುಗಾದಿಗೆ ಸಿಹಿ ಕಹಿ, ಆವಾಗ ಸ್ವಲ್ಪ ಸಿಹಿ ಅಂಶವು ಕಹಿ ಅಂಶವು ಇರುವಂತದ್ದು. ಯಾಕೆ ಈಗ ವರ್ಷ ಋತುವಿನಲ್ಲಿ ಹುಳಿ ಜಾಸ್ತಿ ಅಂತಾರೆ ವಾತಾವರಣದಲ್ಲಿ, ಅದಕ್ಕೆ ಸ್ವಲ್ಪ ಕಹಿ ಬೇಕು. ಅದೇನು ಆಟಿ ಅಮಾವಾಸ್ಯೆ ಸಮಯದಲ್ಲಿ ಕಹಿ ಮದ್ದು ಕುಡಿಯುವಂಥದ್ದು ಹೀಗೆ. ಮತ್ತೆ ಚಳಿಗಾಲದ ಹಸಿವಿಗೆ ಧಾರಾಳ ಸಿಹಿ ತಿನ್ಬೋದು, ಆ ಸಮಯದಲ್ಲಿ ಜೀರ್ಣ ಆಗ್ತದೆ. ಅದೇ ಜೀರ್ಣಶಕ್ತಿ ಕಮ್ಮಿ, ಈ ಮಳೆಗಾಲದಲ್ಲಿ ಕಾಯಿಲೆಗಳು ಜಾಸ್ತಿ, ಜೀರ್ಣಶಕ್ತಿ ಕಮ್ಮಿ, ಅಂಥ ಸಮಯದಲ್ಲಿ ಹೆಚ್ಚು ಸಿಹಿ ಆಹಾರ ತಿಂದರೆ ಒಗ್ಗುವುದಿಲ್ಲ. ಅದೇ ನಾವು ಆಹಾರ ತಿನ್ನುವಾಗ ಇನ್ನೊಂದೆಂದರೆ ಮುಖ್ಯವಾದ ಆಹಾರವನ್ನು ಮೂರು ಗುಣಗಳ ಮೂಲಕ ಸಹ ನಮ್ಮ ಹಿರಿಯರು ವಿಂಗಡಿಸಿದ್ದಾರೆ, ಸತ್ವ, ರಜ, ತಮಸ್ ಅಂತ ಹೇಳಿ. ಅದೇ ಈ ಸತ್ವ ಸಾಮಾನ್ಯವಾಗಿ ಎಲ್ಲರೂ ನಂಬುದು ಭಾವನೆ ಏನಂದರೆ, ಸತ್ವ ಗುಣ ಅಂದರೆ ಅದು ಮಿದುಳಿಗೆ ಸಂಬಂಧಪಟ್ಟದ್ದು, ಅದು ಧ್ಯಾನ, ಅದು ಅಂಥ ದೇವರ ವಿಷಯಕ್ಕೆ ಹಾಗಲ್ಲ. ಅದು ಸತ್ವಗುಣ ಅನ್ನುವಂಥದ್ದೇ ಎಲ್ರಿಗೂ ಬೇಕಾಗುವಂಥದ್ದು ಜಾಸ್ತಿ. ಯಾಕೆ ಅಂದರೆ ಆ ಸತ್ವಗುಣಕ್ಕೆ ಸಂಬಂಧಪಟ್ಟ ಆಹಾರ ಹೆಚ್ಚು ಸೇವಿಸಿದ ಹಾಗೆ ಅದು ನಮ್ಮನ್ನು ಕಾಪಾಡ್ತದೆ. ಅಂದರೆ ಈ ಸತ್ವಗುಣದ ಆಹಾರ ತುಪ್ಪದಲ್ಲಿ ತುಂಬ ಇದೆ. ಈ ಸಾಧಾರಣ ಈ ತುಪ್ಪ ತಿಂದರೆ ದೇಹಕ್ಕೆ ಸಾಕಷ್ಟು ಸಿಕ್ಕಿದರೆ ಅದು ಆ ಋತುವಲ್ಲಿ ಯಾವುದು ಕೆಟ್ಟ ಆಹಾರ ಅದನ್ನು ತನ್ನಷ್ಟಕ್ಕೆ ಮನಸ್ಸಿಗೆ ಬೇಡ ಅಂತ ಹೇಳ್ತದೆ. ಅದೇ ನಾವು ರಜಸ್ ಅಥವಾ ತಮಸ್ಸಿನ ಆಹಾರಗಳನ್ನು ಜಾಸ್ತಿ ಸೇವಿಸಿದರೆ ಆ ರಜಸ್ಸು ಮತ್ತು ತಮಸ್ಸು ಹೆಚ್ಚು ಹೆಚ್ಚು ವಿರುದ್ಧ ಆಹಾರ, ಆ ಋತುವಿಗೆ ಸರಿ ಅಲ್ಲದ ಆಹಾರ ತಿನ್ನಲಿಕ್ಕೆ ಪ್ರೇರೇಪಿಸ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಕರ್ದದ್ದು ತಿನ್ನುವಂತ ಪ್ರಚೋದಿಸುವುದು ಈ ರಜಸ್ಸು ಮತ್ತು ತಮಸ್ಸಿನ ಆಹಾರಗಳನ್ನು ನಾವು ಸೇವಿಸಿದರೆ ಆ ಮೂಲಕ ನಾವು ಕಾಯಿಲೆ ಬೀಳ್ತೇವೆ. ಹಾಗೆ ನಮ್ಮನ್ನು ನಾವು ಆಹಾರದ ಮೂಲಕವೇ ರಕ್ಷಿಸಬೇಕಿದ್ರೆ ಹೆಚ್ಚು ಸತ್ವ ಇರುವ ಆಹಾರ, ತರಕಾರಿಗಳಲ್ಲೂ ಹಾಗೆ, ಈ ಕುಂಬಳಕಾಯಿ ಯಾವುದು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೋ ಅದೆಲ್ಲ ಹೆಚ್ಚು ಸಾತ್ವಿಕ ಆಹಾರಗಳು, ಅವುಗಳು ನಮ್ಮನ್ನು ಕಾಪಾಡಲಿಕ್ಕೆ ಇರುವಂಥವು. ಹಾಗೆ ಹೆಚ್ಚು ಅವುಗಳು ಮತ್ತು ಅಪರೂಪ ಬೇಕಾಗ್ತದೆ ಔಷಧಕ್ಕಾಗಿಯೋ ಅಥವಾ ನಮ್ಮ ದೇಹದ ಅಗತ್ಯಕ್ಕಾಗಿಯೋ ಅದನ್ನು ಕಮ್ಮಿ ಪ್ರಮಾಣದಲ್ಲಿ ಉಳಿದ ಆಹಾರಗಳನ್ನು ಬಳಸುವಂಥದ್ದು. ನೀವು ಒಂದು ವಿಚಾರವನ್ನು ಹೇಳಿರಿ, ವಿರುದ್ಧ ಆಹಾರ ಅಂತ ಹೇಳಿ. ಹೌದು, ಎಷ್ಟು ಸಾರಿ ನಾವು ತಿನ್ನುವಂತಹ ಆಹಾರವೇ ನಮಗೆ ವಿಷವಾಗಿ ಪರಿಣಮಿಸ್ತೇವೆ ಅಂತ ಹೇಳ್ತೀವಿ. ಈಗ ವಿಶೇಷವಾಗಿ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನುವಂತಹ ಒಂದು ಅಭ್ಯಾಸ ಇರುತ್ತೆ. ಹೌದು, ಬಹುಶಃ ಇದರಿಂದಾಗಿ ಏನಾದರೂ ವೈಪರೀತ್ಯಗಳಾಗ್ತವ? ಹೌದು, ಅದು ಆದ್ರೆ ಮೊಸರಿನ ಬಗ್ಗೆ ಹೇಳೋದಾದ್ರೆ ನಾನು ಅದರ ಬಗ್ಗೆ ಓದ್ತಾ ಓದ್ತಾ ಹೋದಾಗೆ ಗೊತ್ತಾದದ್ದು, ತಪ್ಪು ಕಲ್ಪನೆಗಳೇ ಜಾಸ್ತಿ ಇವೆ. ಅಂದ್ರೆ ಮೊಸರಿನ ಬಳಕೆ ಬಹಳ ಸರಿಯಾಗಿ ಮಾಡಿದ್ರೆ ಅದು ಅತ್ಯುತ್ಕೃಷ್ಟ, ಬೇಕು. ಆದ್ರೆ ಹೆಚ್ಚಿನ ಅದು ಹೇಗೆ ಬಂತೋ ಗೊತ್ತಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ನಾವು ಮೊಸರನ್ನು ಉಪಯೋಗಿಸುವ ವಿಧಾನ ಸಂಪೂರ್ಣ ತಪ್ಪಾಗಿದೆ. ಮೊಸರು ಬೆಳಗಿನ ಹೊತ್ತಲ್ಲಿ ತಿನ್ನುವಂಥದ್ದು, ರಾತ್ರಿ ಉಪಯೋಗಿಸಲೇಬಾರ್ದು, ಮತ್ತು ಮೊಸರಿಗೆ ಉಪ್ಪು ಹಾಕಬಾರ್ದು. ಆದರೆ ಸಾಮಾನ್ಯವಾಗಿ ನಾವೀಗ ಉಪ್ಪು ಹಾಕಿ ತಗೊಳ್ತೇವೆ, ಅದು ಸಮುದ್ರದ ಉಪ್ಪು. ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಉಪ್ಪು ಅಂದರೆ ಸೈಂಧವ ಲವಣ ಮಾತ್ರ, ಅದು ತಂಪು, ಮತ್ತು ಅದರಲ್ಲಿ ಬೇರೆ ಬೇರೆ ಲವಣಗಳು ಇವೆ. ಹಾಗೆ ಈಗ ಮೊಸರನ್ನು ತಗೊಳ್ಬೇಕು, ಅದು ಬಹಳ ಅಲ್ಪ ಪ್ರಮಾಣದಲ್ಲಿ, ಅಂದರೆ ದಿನಾ ತಿನ್ನಬಾರ್ದು, ಮಳೆ ಬರುವಾಗ ಖಂಡಿತ ತಗೊಳ್ಬಾರ್ದು, ಬಿಸಿಲು ಚೆನ್ನಾಗಿ ಇದ್ದಾಗ ತಿನ್ಬೋದು, ಮೋಡ ಕವಿದ ವಾತಾವರಣ ಅಂಥ ಸಮಯದಲ್ಲಿ ತಿನ್ನಬಾರ್ದು. ರಾತ್ರಿ ತಿಂದರೆ ಅದು ಕಪಕಾರಕ, ಮತ್ತು ತುಂಬ ಸಮಯ ಉಪ್ಪು ಮತ್ತು ಮೊಸರು ಅಥವಾ ಹಾಲು ಮತ್ತು ಉಪ್ಪು ಮತ್ತು ತುಪ್ಪ ಜೇನು ಸಮ ಪ್ರಮಾಣದಲ್ಲಿ, ಮತ್ತೆ ಹಾಲಿನ ಜೊತೆ ಸಿಟ್ರಸ್ ಹಣ್ಣುಗಳು, ಮೂಸಂಬಿ, ಹೌದು, ನಿಂಬೆ ಜಾತಿದ್ದು, ಇದೆಲ್ಲ ತಗೊಂಡವದೆಲ್ಲ ವಿರುದ್ಧ ಆಹಾರಗಳು. ಮತ್ತೆ ಹಸಿ ಮತ್ತೆ ಬೇಯಿಸಿದ್ದು ಅದು ಒಟ್ಟಿಗೆ ತಗೊಳ್ಬಾರ್ದು. ಈಗ ತುಂಬಾ ಜನರಿಗೆ ಸಾಲಡ್ ತಕೊಳ್ಳುವ ಅಭ್ಯಾಸ ಇದೆ. ಈಗ ಸಾಲಡ್ ತಕೊಳ್ಳೋದೇ ಆದ್ರೆ ಅದನ್ನು ಮಧ್ಯಾಹ್ನದ ಹೊತ್ತಿಗೆ ತಗೊಳ್ಳೋದು ಒಳ್ಳೆಯದು. ಮಧ್ಯಾಹ್ನದ ಹೊತ್ತಿಗೆ ತಗೊಳ್ಳುವಾಗ್ಲೂ ಅದಕ್ಕೂ ಮತ್ತೆ ಬೇಯಿಸಿದ ಆಹಾರಕ್ಕೂ ಅಂತರ ಇಡಬೇಕು. ಹಣ್ಣು ತಗೊಳ್ಳೋದು, ಈಗ ಹಣ್ಣು ಒಳ್ಳೆಯದೇ ದೇಹಕ್ಕೆ, ಆದರೆ ರಾತ್ರಿ ಹೊತ್ತಲ್ಲಿ ಹೆಚ್ಚಾಗಿ ಎಲ್ಲರೂ ಹಣ್ಣು ಸೇವಿಸ್ತಾರೆ. ಹಣ್ಣು ಜೀರ್ಣ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ, ಅದನ್ನು ಬೆಳಗಿನ ಹೊತ್ತು ತಗೊಳ್ಬೇಕು. ಸಾಮಾನ್ಯವಾಗಿ ಊಟಕ್ಕಿಂತ ಮೊದಲು ಹಣ್ಣು ತಿನ್ನಿ ಅಂತ ಹೇಳುವಂತ. ಹೌದು, ಊಟಕ್ಕೆ ಚೂರು ಮೊದಲೇ ಅಲ್ಲ, ಸ್ವಲ್ಪ ಅಂತರ ಇಡೋದು ಒಳ್ಳೆಯದು. ಮತ್ತೆ ಸೂರ್ಯೋದಯ ಆಗಿ ಒಂದು 3 ಗಂಟೆಗಳ ಮೊದಲ ಆಹಾರ ಗಟ್ಟಿಯಾಗಿ ತಗೊಳ್ಬಹುದು. ಆಮೇಲೆ ಸೂರ್ಯಾಸ್ತದ 45 ನಿಮಿಷಗಳ ಮೊದಲು ನಾವು ಆಹಾರ ಸೇವನೆಯನ್ನು ಮಾಡಿಬಿಡಬೇಕು. ಆಮೇಲೆ ರಾತ್ರಿ ಆಹಾರವೇ ತುಂಬಾ ಉಪದ್ರವಾಗಿರಬೇಕು. ಹೌದು, ಮತ್ತೆ ರಾತ್ರಿ ತಿನ್ನದೇ ಇದ್ರೆ ಒಳ್ಳೆಯದು. ಸೂರ್ಯಾಸ್ತದ ಬಳಿಕ ಮೊದಲು ತಿನ್ನುವ ಕ್ರಮ ಇರಲಿಲ್ಲ, ಮತ್ತೆ ಈಗ ವೃತ್ತಿ ಜೀವನ ಅದು ಅನಿವಾರ್ಯ ಅಂತ ಆಗಿದೆ. ಹಾಗೆ ಇದ್ದಲ್ಲಿ ಲಘು ಆಹಾರ ಇದೆ, ಅವಲಕ್ಕಿ ಅಂಥದ್ದು ಅಥವಾ ಬೇಯಿಸದ್ದು, ಅಲ್ಲದಿದ್ದರೆ ಡ್ರೈ ಫ್ರೂಟ್ಸ್, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿಬೋದು. ಇದು ಡ್ರೈ ಫ್ರೂಟ್ಸ್ ತಿನ್ನುವಾಗಲೂ ತುಂಬ ಜನ ಹಾಗೆ ತಿಂತಾರೆ, ಶುಷ್ಕ ತಿನ್ನಬಾರ್ದು, ಅದು ವಾತಕ್ಕೆ ಕಾರಣ ಆಗ್ತದೆ. ಹಾಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಈಗ ಎಷ್ಟೋ ಬಾರಿ ಕುಟುಂಬದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಯಾರಿಗೂ ಪುರುಸುತ್ತಿರೋದಿಲ್ಲ, ಅವರವರ ಟೈಮಿಗೆ ಬಂದು ಅವರವರು ಊಟ ಮಾಡ್ತಾರೆ. ಹಾಗಾಗಿ ಅನ್ನವನ್ನಾಗ್ಬೋದು, ಸಾಂಬಾರ್ ಆಗ್ಬೋದು, ಇಂಥದನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುವಂಥ ಒಂದು ಪ್ರವೃತ್ತಿ, ಅಥವಾ ಫ್ರಿಜ್ನಲ್ಲಿ ಇಟ್ಟು ಅಂಥದ್ದು ಅದನ್ನು ಉಪಯೋಗಿಸುವಂತಹದ್ದು, ಇದರಿಂದಾಗಿ ಯಾವ ರೀತಿ ಹಾನಿ ಆಗ್ತಾ ಇದೆ? ಒಮ್ಮೆ ಬೇಯಿಸಿದ ಆಹಾರ ಮತ್ತೆ ಬಿಸಿ ಮಾಡಬಾರ್ದು ಅಂತ ಇದೆ ನಮ್ಮ ಪಾರಂಪರಿಕ ಇದರ ಪ್ರಕಾರ, ಮಾಡಬಾರ್ದು. ಆದರೆ ಈಗ ಅನಿವಾರ್ಯ ಆಗಿದೆ. ಒಂದು ಮಾಡ್ಬೋದು ಅಂದರೆ ನಾವು ಬಿಸಿ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ, ಈಗ ಅಕಸ್ಮಾತ್ ಒಂದೇ ಹೊತ್ತಿಗೆ ಎಲ್ಲರಿಗೂ ಬರಲಿಕ್ಕೆ ಆಗದಿದ್ರೆ ಸ್ವಲ್ಪ ಮಟ್ಟಿಗೆ ಆವಾಗ ಬೇಕಾದಷ್ಟೇ ತೆಗೆದು ತಕ್ಷಣ ಬಿಸಿ ಬಾಕ್ಸಲ್ಲಿ ಇಟ್ಟರೆ ಇನ್ನೊಬ್ರು ಬರೋವರೆಗೆ ಅದು ಬಿಸಿ ಉಳಿತದೆ. ಮತ್ತೆ ತುಂಬ ಮಾಡಿ ಒಮ್ಮೆಲೆ ಫ್ರಿಜ್ಜಲ್ಲಿ ಇಡಬಾರ್ದು, ಯಾಕೆಂದರೆ ಮಾಡಿ ಸಂಪೂರ್ಣದನ್ನು ತಯಾರಿಸಿ ಮಾಡೋ ಬದಲು ನಾವು ಪ್ಲಾನಿಂಗ್ ಮಾಡಿಕೊಂಡ್ರೆ ಯಾವುದು ಪಕ್ಕ ಅಡುಗೆ ಮಾಡಿ ಮುಗಿಸ್ಬೋದು, ಒಂದು ಒಂದೂವರೆ ಗಂಟೆಯಲ್ಲಿ ಎರಡು ಮೂರು ಐಟಮ್ ಖಂಡಿತ ಮಾಡಲಿಕ್ಕೆ ಆಗ್ತದೆ. ಮತ್ತು ರಾತ್ರಿಗೆ ನಾವು ಪುನಃ ಅನ್ನ ಇದರ ಬದಲು ಬದಲಾಯಿಸಿ ತಗೊಳ್ಳುವಂಥದ್ದು, ಈಗ ಬೆಳಗಿನ ಹೊತ್ತು ಒಂದು ವೇಳೆ ಅನ್ನ ಊಟ ಮಾಡಿದರೆ ರಾತ್ರಿಗೆ ಅವಲಕ್ಕಿ ತಗೊಳ್ಬೋದು, ಅದನ್ನೆಲ್ಲ ತಯಾರು ಮಾಡಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗುವುದಿಲ್ಲ, ಆಗ ಇದನ್ನು ತಡಿಬೋದು. ಮತ್ತು ಫ್ರಿಜ್ಜಲ್ಲಿ ಇಡುವುದು ಮಾತ್ರ ಆದಷ್ಟು ಕಮ್ಮಿ ಮಾಡಬೇಕು. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ್ದೆ ಆದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊರಗೆ ತೆಗೆದು, ಅದು ಕೆಲವರು ಹೇಳ್ತಾರೆ ಹೊರಗೆ ತೆಗೆದು ಬಿಸಿ ಮಾಡಬೇಡಿ, ಅದನ್ನು ವಾತಾವರಣದ ಹದಕ್ಕೆ ತಂದು ಹಾಗೆ ಊಟ ಮಾಡಿ ಅಂತ. ಆದರೆ ಅನ್ನ ಇಂಥದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಡಲೇಬಾರ್ದು. ಅನಿವಾರ್ಯ ಸಂದರ್ಭದಲ್ಲಿ ಒಂದು ವೇಳೆ ಬೇರೆ ಪದಾರ್ಥ ಏನಾದರೂ ಇಟ್ಟರೆ ಅದನ್ನು ಆದಷ್ಟು ರೂಮ್ ಟೆಂಪರೇಚರಿಗೆ ತಂದು ಊಟ ಮಾಡೋದು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕುದಿಸಬಾರ್ದು ಮತ್ತೆ ಮತ್ತೆ. ಈ ಮೂಲಕ ಅದನ್ನು ಕಮ್ಮಿ ಮಾಡ್ಬೋದು. ಮತ್ತು ಇನ್ನು ಕೆಲವಂದರೆ ಮೊಸರನ್ನು ಎಂದು ಬಿಸಿ ಮಾಡಬಾರ್ದು. ಕೆಲವರು ಮಜ್ಜಿಗೆ ಬದಲಿಗೆ ಮೊಸರು ಹಾಕಿ ಎಲ್ಲ ಅಡುಗೆ ಮಾಡೋದು, ಈಗಿನ ಹೊಸ ರುಚಿಗಳಲ್ಲಿ ತುಂಬ ನಾವು ಎಡವಿ ಬೀಳ್ತಾ ಇದ್ದೇವೆ. ಹಾಗೆ ಅದು ಒಂದು ಪ್ರಜ್ಞೆ ಬೇಕು. ಹೆಚ್ಚಿನವರಿಗೆ ಪಾರಂಪರಿಕ ನಿಯಮಗಳು ಗೊತ್ತಿಲ್ಲದೆ ಇರೋದ್ರಿಂದ, ಮತ್ತು ಅವರಿರುವ ಜಾಗದಲ್ಲಿ ಈಗ ಮಜ್ಜಿಗೆ ಸಿಕ್ಕದೇ ಇದ್ದರೆ ಮೊಸರನ್ನೇ ನೀರು ಮಾಡಿ ಮಜ್ಜಿಗೆ ಅಂತ ಮಾಡ್ತಾರೆ, ಅದು ತಪ್ಪು. ಯಾವುದೋ ಮಥನ ಆಗದೇ ಇದ್ದರೆ ನಮ್ಮಲ್ಲಿ ಮಥನ ಕ್ರಿಯೆಗೆ ಬಹಳ ಬಹಳ ಪ್ರಾಮುಖ್ಯತೆ ಇದೆ. ಅದು ವಿಚಾರದ ಮಥನ ಇರ್ಬೋದು, ಆಹಾರದ ಮಥನ ಇರ್ಬೋದು. ಮತಿಸದೇ ಇದ್ದದ್ರಲ್ಲಿ ಆರೋಗ್ಯ ಇಲ್ಲ. ಹಾಗೆ ಮತಿಸಿ ತೆಗೆದ ಬೆಣ್ಣೆಯಿಂದಲೇ ತುಪ್ಪ, ಕೆನೆಯ ತುಪ್ಪ ಅಲ್ಲ. ಹಾಗೆ ಮಜ್ಜಿಗೆ ಕೂಡ ಮತಿಸಿ ಬಂದದ್ದ ಬೆಣ್ಣೆ ತೆಗೆದ ದ್ರಾವಣವನ್ನೇ ನಾವು ಮಜ್ಜಿಗೆಯಾಗಿ, ಮತ್ತೆ ಮಜ್ಜಿಗೆ ಬಹಳ ಬಹಳ ಒಳ್ಳೆಯದು, ಮಧ್ಯಾಹ್ನಕ್ಕೆ ಅದನ್ನು ಉಪಯೋಗಿಸ್ಬೋದು. ಹೀಗಿದೆಲ್ಲ ಇರುವಾಗ ಫ್ರಿಜ್ಜಲ್ಲಿ ತುಂಬ ನಮಗೆ ಇಟ್ಟು ಉಪಯೋಗಿಸಬೇಕಾದ ಅನಿವಾರ್ಯತೆ ಬರುವುದಿಲ್ಲ. ಈ ಹಾಲಿನ ಉತ್ಪನ್ನಗಳಿವೆ, ಮತ್ತು ಉಪ್ಪಿನಕಾಯಿ ಇಂಥದ್ದು ಎಷ್ಟು ನಾವು ಮಾಡಿ ಪುಡಿಗಳು ಇದನ್ನೆಲ್ಲ ಮಾಡಿ ಇಡುವಂಥದ್ದು, ಆಗ ಈ ಬೇಯಿಸಿ ಇಡುವಂಥ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ಮಾಡ್ಬೋದು. ಈಗ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಬಗ್ಗೆ ನಾವು ಮಾತನಾಡುವಾಗ ಹೇಳುವಂಥದ್ದು, ಈ ಹಬೆಯಲ್ಲಿ ಬೇಯಿಸಿರುವಂತಹ ಆಹಾರಕ್ಕೆ ಹೆಚ್ಚಿನ ಒಂದು ಮಹತ್ವ ಇದೆ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ ಈಗ ಇಡ್ಲಿ ಮಾಡುವಂಥದ್ದಾಗ್ಬೋದು, ಕಡುಬು ಮಾಡುವಂಥದ್ದಾಗ್ಬೋದು, ಬೇರೆ ಬೇರೆ ಆಹಾರ ಪದಾರ್ಥಗಳು ಇರ್ತವೆ, ಅವುಗಳು ಮಕ್ಕಳಿಗೆ ರುಚಿಸುವುದಿಲ್ಲ ಅಂತ. ಮಕ್ಕಳು ಬಯಸುವಂತಹದ್ದು ನೂಡಲ್ಸ್ ಬೇಕು ಅಂತಲೋ ಅಥವಾ ಇನ್ಯಾವುದೋ ಒಂದು ರೆಡಿಮೇಡ್ ತಕ್ಷಣ ಮಾಡುವಂತಹದ್ದು, ಇದ್ರ ಬಗ್ಗೆ ಮಕ್ಕಳಿಗೆ ಸಿಹಿ ಯಾವಾಗಲೂ ಇಷ್ಟ, ಎಲ್ರಿಗೂ ಇಷ್ಟವೇ ಸಿಹಿ. ಅದು ಏನಾಗಿದೆ ಅಂದ್ರೆ ಈ ಜಂಕ್ ಫುಡ್ಗಳಲ್ಲಿ ವಿಪರೀತ ಸಿಹಿ ಹಾಕಿರ್ತಾರೆ. ಆ ಸಿಹಿ ಒಂದು ರೀತಿ ನಿಧಾನ ವಿಷ ಅದು, ಮತ್ತೆ ಅದು ಒಂಥರ ಮೋಹಕ ವಿಷ ಅದು ಅಡಿಕ್ಷನ್ಗೆ. ಅದು ಒಮ್ಮೆ ರುಚಿಸಿ ಬಿಟ್ರೆ ಮಕ್ಕಳು ಮತ್ತೆ ಅದಕ್ಕೆ ಮತ್ತೆ ಮತ್ತೆ ಬೀಳ್ತಾರೆ. ನಾವು ಮಾಡಬೇಕಾದ ಜಾಗ್ರತೆ ಅಂದ್ರೆ ಅದರಿಂದ ಸಂಪೂರ್ಣ ಈಗಿನ ಕಾಲದಲ್ಲಿ ಅವ್ರನ್ನ ತಪ್ಪಿಸ್ಲಿ ಅಥವಾ ಅದನ್ನ ಒಂದು ರೀತಿ ನಿಷಿದ್ಧ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ತಾರೆ. ಅದರ ಬದಲು ನಾವು ರೆಡಿ ಇದ್ರಾಯ್ತು, ಮಕ್ಕಳು ಹಸಿದು ಬರುವಾಗ ಮನೆಯಲ್ಲಿ ಎಷ್ಟೋ ಉಂಡೆಗಳನ್ನು ಮಾಡಿ ಇಡ್ಲಿಕ್ಕೆ ಆಗ್ತದೆ. ಸಾಂಪ್ರದಾಯಿಕ ಉಂಡೆಗಳು ರೆಡಿ ಇರ್ತವೆ, ಮಾಡಿ ರೆಡಿ ಇಟ್ಕೋಬಹುದು. ಮತ್ತೆ ನಮ್ಮಲ್ಲಿ ಕಾಯಿ ಮತ್ತೆ ಬೆಲ್ಲ ಇದೆರಡು ನಮ್ಮ ಸಾಂಪ್ರದಾಯಿಕ ಅಡಿಗೆಯಲ್ಲಿ. ಈ ಕರಾವಳಿ ತೀರ ಅಂತ ಇದು ಒಂದು ಕಪದ ತೀರ ಅಂತ ಪ್ರದೇಶ, ಇಲ್ಲಿ ಅತ್ಯುತ್ತಮ ಅಂದ್ರೆ ಇದುವೆ, ಅಕ್ಕಿ ಕಾಯಿ ಬೆಲ್ಲ. ನೀವು ಯಾವುದೇ ನೋಡಿ, ಇದು ಮೂರು ಇನ್ಗ್ರೀಡಿಯೆಂಟ್ಸ್ ಇರುವಂತದ್ದು. ಹಾಗೆ ಆ ಕಾಯಿ ಬೆಲ್ಲ ತಯಾರಿದ್ರೆ ತಕ್ಷಣ ಅದರದ್ದೊಂದು ಕಜ್ಜಾಯ ಮಾಡಬಹುದು. ಒಂದು ತುಪ್ಪ ಹಾಕಿ ಕಾಯಿ ಸ್ವಲ್ಪ ಹುರಿದು ಅದಕ್ಕೆ ಬೆಲ್ಲ ಹಾಕಿದ್ರೆ ರುಚಿ ಆಗ್ತದೆ. ಹಾಗೆ ಮಕ್ಕಳಿಗೆ ನಾವು ಆದಷ್ಟು ತುಪ್ಪದ ರುಚಿ ಕೊಟ್ಟರೆ, ಅದು ತಾಜಾ ತುಪ್ಪ ಆಗಿರಬೇಕು, ಅದು ದೇಸಿ ದನದ ತುಪ್ಪ. ಈ ರುಚಿ ಒಂದು ವೇಳೆ ಸಿಕ್ಕಿದ್ರೆ ಅದು ತನ್ನಷ್ಟಕ್ಕೆ ಮಕ್ಕಳನ್ನು ಜಂಕ್ ಫುಡ್ಡಿನಿಂದ ದೂರ ಮಾಡ್ತದೆ. ಮತ್ತೆ ಹೆಚ್ಚಿನ ಕಡೆ ನಾವು ತಯಾರಿರುವುದಿಲ್ಲ, ಮಕ್ಕಳು ಹಸಿವಿದ್ದು ಬರುವಾಗ ನಾವು ಮನೆಯಲ್ಲಿ ಏನು ರೆಡಿ ಇಟ್ಟಿರುವುದಿಲ್ಲ, ಪುರುಸೊತ್ತಿರುವುದಿಲ್ಲ. ಹಾಗೆ ಇಂತಹ ಕೆಲವು ಜಟ್ಪಟ್ ಅಂತ ಇದೆ ನಮ್ಮ ಪಾರಂಪರಿಕ ವಿಧಾನಗಳಲ್ಲಿ. ಕುಟ್ಟವಲಕ್ಕಿ ಇಂಥದ್ದೆಲ್ಲ ಎಷ್ಟೂ ಇದೆ, ಅದನ್ನ ಮತ್ತೆ ನಾವು ಈಗ ಶೋಧಿಸ್ಬೇಕಷ್ಟೇ. ಅದನ್ನು ಮಾಡಿ ರೆಡಿ ಇಟ್ಟರೆ ನಿಧಾನಕ್ಕೆ ಅವರು ಒಗ್ತಾರೆ. ಮತ್ತೆ ಜಾಸ್ತಿ ಅದೇ ಅತಿ ಸಿಹಿಗೆ ಒಗ್ಗಿಸಬಾರ್ದು, ಸಕ್ಕರೆಯ ಸಿಹಿಗೆ ಒಗ್ಗಿಸಬಾರ್ದು. ಅದರ ಬದಲು ಮೊದಲಿಂದಲೇ ಬೆಲ್ಲದ ರುಚಿ ತೋರಿಸಿದರೆ, ಮತ್ತೆ ಯಾವುದಕ್ಕೆ ಆಗಲಿ ಈ ಸಾಂಬಾರ ಪದಾರ್ಥ ಮತ್ತೆ ನಮ್ಮ ಮಸಾಲೆ ಪದಾರ್ಥಗಳು ಅದು ಸರಿ ಬಿದ್ದರೆ ಒಳ್ಳೆ ಪರಿಮಳ ಬರ್ತದೆ. ಅದನ್ನು ಸಾಕಷ್ಟು ಹಾಕೋದಿಲ್ಲ, ಅದು ದುಡ್ಡು ಜಾಸ್ತಿ ಆಗ್ತದಂತ ಹೇಳಿಯೋ ಅಥವಾ ಕೆಲವು ಸತಿ ಅದನ್ನೆಲ್ಲ ಮಾಡೋದು ಯಾರಮ್ಮ ಉದಾಸೀನವೋ. ಅದಕ್ಕೆ ಏಲಕ್ಕಿ ಪುಡಿ, ಜಾಯಿಕಾಯಿ ಇದರದ್ದೆಲ್ಲ ಪುಡಿಗಳನ್ನು ಮಾಡಿ ಇಟ್ಕೊಂಡು ಉಂಡೆಗೆಲ್ಲ ಹಾಕಿದರೆ ಆ ಪರಿಮಳ ಬರಬೇಕು. ಮತ್ತು ಅದಕ್ಕೊಂದು ಬಿಂದು ಬಿಸಿ ಬಿಸಿ ತುಪ್ಪ ಹಾಕಿ ಕೊಡಬೇಕು. ಈ ರೀತಿ ನಾವು ನಮ್ಮ ಮನಸ್ಸನ್ನು ತಂಪು ಮಾಡುವಂಥದ್ದಂತ ಎಲ್ಲ ನಮ್ಮ ಪಾರಂಪರಿಕ ಆಹಾರ ಪದ್ಧತಿ ಹೇಳುವಂಥದ್ದು, ಮನಸ್ಸಿಗೆ ಮಕ್ಕಳ ಮನಸ್ಸನ್ನು ಮುದಗೊಳಿಸಬೇಕು ತಿಂಡಿಯ ಮೂಲಕ. ಅದು ನಿಧಾನಕ್ಕೆ ಅವರಿಗೆ ಆ ಪ್ಯಾಕ್ಡ್ ಫುಡ್ಡಿನ ಅದರಲ್ಲಿ ಯಾವುದೇ ರೀತಿಯ ಪರಿಮಳದ ಇದಿದೆ ಅದರಿಂದ ಇದು ಹೆಚ್ಚು ಖುಷಿ ಹೆಚ್ಚು ಚಂದ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಈ ರೀತಿ ನಾವು ತಾಜಾ ಮಾಡಿ ಕೊಟ್ಟಾಗ ಹಾಗೆ ನಿಧಾನಕ್ಕೆ ಅವರನ್ನ ನಮ್ಮ ಪಾರಂಪರಿಕ ಆಹಾರದ ಕಡೆಗೆ ಸೆಳಿಬಹುದು. ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕೂತು ಉಣ್ಣುವುದರಿಂದ ಒಂದು ಖುಷಿ, ಇದು ನಮ್ಮ ಭಾರತೀಯ ಪರಂಪರೆಯ ತಳಹದಿ. ಸಂಸಾರವೇ ನಮ್ಮ ತಳಹದಿ. ಹಾಗೆ ಈ ಸಂಸಾರದಲ್ಲಿ ಒಟ್ಟಿಗೆ ಕೂತು ಊಟ ಮಾಡುವಾಗ ಅಲ್ಲಿ ಒಂದು ಆನಂದದ ವಾತಾವರಣ ಇರ್ತದೆ. ಹೇಳ್ತಾರೆ ಈಗ ಹಿತವಾಗಿ ತಿನ್ನಂದ್ರೆ ಆಹಾರವೂ ಹಿತವಾಗಿರ್ಬೇಕು, ವಾತಾವರಣವೂ ಹಿತವಾಗಿರ್ಬೇಕು, ಮತ್ತೆ ಮಿತವಾಗಿ ತಿನ್ಬೇಕು ಋತುವಿಗೆ ಸರಿಯಾಗಿ. ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಿದಾಗೆ ಈ ಕುಟುಂಬಸ್ಥರು ಸೇರಿದಾಗಿನ ವಾತಾವರಣ ಅದೊಂದು ರೀತಿಯ ಖುಷಿ ಕೊಡ್ತದೆ. ಮತ್ತೆ ಹೆಚ್ಚು ಅಲ್ಲ, ಲಘುವಾಗಿ ಸಂಭಾಷಣೆ ಮಾತಾಡ್ಬೋದು, ಅಥವಾ ಹಿತಕರವಾದ ಜನರ ಹತ್ತಿರ ಕೂತಾಗ್ಲೇ ನಮ್ಗೊಂದು ರೀತಿಯ ಹೌದು ರಸಗಳದ್ದೆಲ್ಲ ಅವುಗಳ ಸ್ರವಿಸುವಿಕೆ ಚೆನ್ನಾಗಿ ಆಗ್ತದೆ, ಜೀರ್ಣ ಚೆನ್ನಾಗಿ ಆಗ್ತದೆ. ಮತ್ತೆ ಊಟ ಮಾಡುವಾಗ ಆದಷ್ಟು ನೇರವಾಗಿ, ಅದು ನೆಲದ ಮೇಲೆ ಕೂತ್ರೆ ಭಾರಿ ಒಳ್ಳೇದು. ಆ ಕೂತ್ಕೊಳ್ಳುವ ಕ್ರಮ, ಚಕ್ಕಳ ಮಕ್ಕಳ ಹಾಕಿ ಕೂತ್ಕೊಳ್ಳೋದು, ಅಥವಾ ಕೆಲವು ಕಡೆ ಕುಕ್ಕರ್ ಗಾಲಲ್ಲಿ ಕೂತ್ಕೊಳ್ಳುವುದನ್ನು ಹೇಳ್ತಾರೆ. ಹೀಗೆ ಶಾಸ್ತ್ರಬದ್ಧವಾಗಿ ಕೂತು ಆಹಾರ ಸೇವನೆ, ನೀರಿನ ಸೇವನೆ, ನೀರು ಎಲ್ಲಿ ಯಾವಾಗ ಎಷ್ಟು ಕುಡಿಬೇಕು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ, ಮತ್ತೆ ಲಘುವಾಗಿ ನಮ್ಮ ಆತ್ಮೀಯರ ಜೊತೆಗೆ ಇರುವಂತದ್ದು, ಅದು ಆ ರೀತಿ ಆಹಾರ ತಕೊಂಡ್ರೆ ನೀವು ಯಾವ ಆಹಾರವೇ ತಕೊಳ್ಳಿ ಅದು ಚೆನ್ನಾಗಿ ಜೀರ್ಣ ಆಗ್ತದೆ. ಯಾವ ಆಹಾರ ಎಲ್ಲಿ ಚೆನ್ನಾಗಿ ಜೀರ್ಣ ಆಯ್ತೋ ಅಲ್ಲಿ ಮತ್ತೆ ಕಾಯಿಲೆ ಇಲ್ಲ. ಜೊತೆಗೆ ಹಸಿವೆ ಆದಾಗ ಮಾತ್ರ ಊಟ ಮಾಡಬೇಕು ಎನ್ನುವಂಥದ್ದು ಕೂಡ ಹೌದು ಹೌದು, ಇದು ತುಂಬಾ ಮುಖ್ಯ. ಹೌದು ಅದೇ, ಇದು ಯಾವಾಗ ಊಟ ಮಾಡಬೇಕನ್ನೋ ನಿಯಮದಲ್ಲಿ ಮುಖ್ಯವಾಗಿ ಹೇಳುವಂಥದ್ದು, ಒಮ್ಮೆ ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗದೆ ಪುನಃ ತಕೊಳ್ಬೇಡಿ ಅಂತ. ಅದಕ್ಕೆ ನಮ್ಮಲ್ಲಿ ಆ ಹೊಟ್ಟೆ ಖಾಲಿ ಬಿಡುವಂಥದ್ದು ಬಂದಿರೋದು, ಕೆಲವು ವ್ರತಗಳಲ್ಲಿ ಉಪವಾಸದ ಮಹತ್ವವೂ ಇದೆ. ಪುನಃ ಎಲ್ಲ ಒಂದು ಸಿಸ್ಟಮಿಗೆ ಒಂದು ಟೈಮ್ ಕೊಟ್ಟು ವಾಪಸ್ಸು ಅದು ಹೊಸತಾಗಿ ಬರಲಿ ಅಂತ, ಅದು ಗುಣ ಆಗಲಿ ಅಂತ. ಮತ್ತೆ ಇನ್ನೊಂದಂದ್ರೆ ಈ ಸಾವಕಾಶ ಊಟ ಮಾಡಿ ಅಂತ ಹೇಳ್ತಾರೆ, ಅದೇ ಸಾವಕಾಶ ಅಂದ್ರೆ ಸಹ ಅವಕಾಶ. ಹೌದು, ಮತ್ತೆ ಅವಕಾಶ ಇಟ್ಟು ಊಟ ಮಾಡಿ ಅಂತ. ಒಂದು ಮೂರನೇ ಒಂದು ಭಾಗ ಘನ ಆಹಾರ, ಮೂರನೇ ಒಂದು ಆಹಾರ ದ್ರವ, ಮೂರನೇ ಒಂದು ಖಾಲಿ ಬಿಡಿ ಅಂತಾರೆ. ಇಲ್ಲಿ ಕಂಠ ಮಟ್ಟ ತಿನ್ಬಾರ್ದು, ಹಾಗೆ ಖಾಲಿ ಬಿಡುವಂಥದ್ದು ತುಂಬಾ ಅಗತ್ಯ. ಯಾಕೆಂದ್ರೆ ಆಕಾಶ ತತ್ವ ನಮ್ಮಲ್ಲಿ ಯಾವುದು ನೀವು ನೋಡಿದ್ರು ಆ ಪಂಚಮಹಾಭೂತಕ್ಕೆ ನಾವು ಹೋಗ್ತೇವೆ. ಆಕಾಶ ತತ್ವಕ್ಕೋಸ್ಕರವೇ ಈ ಉಪವಾಸ ಮಾಡುವಂಥದ್ದು, ಮತ್ತೆ ಅವಕಾಶ ಹೊಟ್ಟೆ ಖಾಲಿ ಬಿಡುವಂಥದ್ದು. ಮತ್ತೆ ಹೇಗೆ ಗೊತ್ತಾಗಬೇಕು ನಮಗೆ ಜೀರ್ಣ ಆಗಿದೆ ಅಂತ, ಅದು ತೇಗು ಬಂದಾಗ ಹಿಂದಿನ ಆಹಾರದ ರುಚಿ ಬರಬಾರ್ದು. ಬಹಳ ಶುದ್ಧವಾದ ಬರೇ ಗಾಳಿ ಹೊರಗೆ ಬಂತು ಅಂತಾದರೆ ಆಗ ಜೀರ್ಣ ಆಯಿತು ಅಂತ ಅರ್ಥ. ಅದು ಬಂದ ನಂತರ ನಾವು ಆಹಾರ ತಗೊಳ್ಬೇಕು. ಬಹಳ ಸಂತೋಷ ಡಾಕ್ಟರ್ ವಿದ್ಯಾ ಅವರೇ. ಪಾರಂಪರಿಕ ಆಹಾರದ ಒಂದು ಮಹತ್ವ ಏನು, ಯಾವ ರೀತಿ ಇಂಥ ಒಂದು ಪಾರಂಪರಿಕ ಆಹಾರವನ್ನು ತಯಾರು ಮಾಡಬಹುದು ಹಾಗೂ ಬಳಕೆ ಮಾಡಬಹುದು, ಜೊತೆಗೆ ಮಕ್ಕಳಿಗೆ ಇದನ್ನು ಉಣಿಸುವುದಂಥದ್ದು ಕೂಡ ಒಂದು ಪ್ರಮುಖವಂಥ ಜವಾಬ್ದಾರಿ ಆಗ್ತದೆ, ಅವರಲ್ಲಿಯೂ ಕೂಡ ಈ ಒಂದು ಪ್ರವೃತ್ತಿಯನ್ನು ಬೆಳೆಸುವಂಥದ್ದು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಾರಂಪರಿಕ ಆಹಾರದ ಮಹತ್ವ ಈ ಕುರಿತು ಡಾಕ್ಟರ್ ವಿದ್ಯಾ ಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 ರೂಪಾಯಿಗಳು, ಹೊಸ ಅಡಿಕೆ 36,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 27,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 20,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲಿಗೆ 4,350 ರೂಪಾಯಿಗಳು, ಕಟ್ಟಸಾಂಬಾರ್ ಕ್ವಿಂಟಲಿಗೆ 3,500 ರೂಪಾಯಿಗಳು, IR8 ಕ್ವಿಂಟಲಿಗೆ 3,450 to 4,250 rupees. ಭತ್ತ ಆಮದು ಕ್ವಿಂಟಲಿಗೆ 2,150 to 2,400 rupees. ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,200 to 5,000 rupees. ಕೆಂಪು ಬೆಲ್ಲ 4,400 to 5,000 rupees. ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,500 to 5,200 rupees. ಮೆಣಸು 19,000 to 30,000 rupees. ಕಾಳುಮೆಣಸು ಕ್ವಿಂಟಲಿಗೆ 13,000 to 70,500 rupees. ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 3,500 to 4,500 rupees. ಕದಳಿ 6,000 to 7,000 rupees. ಗಾಳಿ 5,000 to 6,000 rupees. ನೇಂದ್ರ ಬಾಳೆ ಕ್ವಿಂಟಲಿಗೆ 6,500 to 7,500 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಪುತ್ತೂರು ನರಸಿಂಹನಾಯ್ಕ ಹಾಡಿರುವ ಪುರಂದರದಾಸರ ರಚನೆ. ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಗೆಯಾಗಿ ನುಡಿವರೋ ಗೋಪಾಲನೇ